ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಚಿನ್ನೋ, ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗಿ ಬರ್ತೀನಿ. ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ಕೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಈ ದಿನದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನ್ಯಾನೋ ಯೂರಿಯಾ ತಂತ್ರಜ್ಞಾನ ಹಾಗೂ ಬಳಕೆ ಕುರಿತು ಇಫ್ಕೋ ಸಂಸ್ಥೆಯ ಮೈಸೂರು ವಿಭಾಗದ ಕ್ಷೇತ್ರಾಧಿಕಾರಿ KS ಮನೋಜ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು SC ಹೇಮಕುಮಾರ್. ನಮಗೆ ತಂತ್ರಜ್ಞಾನಗಳು ಇಡೀ ವಿಶ್ವದಾದ್ಯಂತ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿದವು. ಸುಮಾರು 4-5 ದಶಕಗಳಿಂದ ಈ ಕೈಗಾರಿಕೀಕರಣ ಆಗ್ಬೋದು ಅಥವಾ ಬೇರೆ ರೀತಿಯಾದಂತಹ ಈ ಕ್ರಾಂತಿ ಕೃಷಿಯಲ್ಲೂ ಕೂಡ ವ್ಯಾಪಿಸಿ ನಾವು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಪಡೆದಿದ್ದೀವಿ. ಅದರ ಜೊತೆಗೆ ಕೆಲವೊಂದು ನ್ಯೂನತೆಗಳನ್ನು ಕೂಡ ನೋಡ್ತಾ ಇದ್ದೀವಿ. ಏನೇನು ತಂತ್ರಜ್ಞಾನಗಳು ವಿಶ್ವದಲ್ಲಿ ಆವಿಷ್ಕಾರಗೊಂಡರೂ ಕೂಡ ಆ ತಂತ್ರಜ್ಞಾನದ ಉಪಯೋಗ ಕೃಷಿ ಕ್ಷೇತ್ರಕ್ಕೂ ಕೂಡ ವ್ಯಾಪಿಸಿದೆ. ಅದೇ ರೀತಿಯಾಗಿ ನಮಗೆ ಯೂರಿಯಾ ಬಂತು, ಬೇರೆ ಬೇರೆ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳು ನಮಗೆ ದೊರೆಯಿತು. ಆ ಮೂಲಕ ನಾವು ಹೆಚ್ಚು ಹೆಚ್ಚು ಆಹಾರದ ಉತ್ಪಾದನೆಯನ್ನು ಮಾಡಿದೆವು. ಅದೇ ರೀತಿಯಾಗಿ ಆವಿಷ್ಕಾರಗಳು ಅಲ್ಲೆಡೆ ಒಂದೇ ಕಡೆ ನಿಲ್ಲಿಲ್ಲ. ಆವಿಷ್ಕಾರಗಳಲ್ಲಿ ಒಂದು ಹೊಸತನ್ನು ಕಂಡುಕೊಳ್ಳುವ ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಇನ್ನೂ ತರ್ತಾ ಇದ್ದಾರೆ, ಮುಂದೆನೂ ಕೂಡ ತರ್ತಾರೆ. ಅಂತಹದೇ ಒಂದು ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ. ಇದುವರೆಗೆ ನಾವು ಕೇವಲ IT ಮತ್ತು BT ಕ್ಷೇತ್ರಗಳಲ್ಲಿ ಕೇಳ್ತಾ ಇದ್ದೋ. ಇಂತಹ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಇಂದು ನಮ್ಮ ವಿಜ್ಞಾನಿಗಳು ಕೃಷಿ ಕ್ಷೇತ್ರಕ್ಕೂ ಕೂಡ ವಿಸ್ತರಿಸಬೇಕು ಅಂತ ಹೇಳಿ, ಯೂರಿಯಾ ಅಂತ ನಾವು ಏನು 19th century ಆರಂಭದಲ್ಲಿ ನಾವು ಕಂಡುಕೊಂಡಿದ್ದೋ ಅದಕ್ಕೆ ಅಳವಡಿಸಿ ನ್ಯಾನೋ ಯೂರಿಯಾ ಅಂತ ಹೇಳಿ ಇವಾಗ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಕೂಡ ದೇಶಕ್ಕೆ ಸಮರ್ಪಿಸಿದ್ದಾರೆ. ಇಂದು ರೈತರಿಗೆ ಆ ನ್ಯಾನೋ ಯೂರಿಯಾದ ಲಭ್ಯತೆ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕಾಗಿ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೈಸೂರಿನ ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿಗಳಾದ KS ಮನೋಜ್ ಅವರು. KS ಮನೋಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಮನೋಜ್ ಅವರೇ, ಬಹುತೇಕ ರೈತರಿಗೆ ನ್ಯಾನೋ ಅನ್ನೋ ಪದವು ಕೂಡ ಹೊಸದು, ಯೂರಿಯಾ ಅನ್ನೋ ಪದ ಪರಿಚಿತ, ಆದರೆ ನ್ಯಾನೋ ಯೂರಿಯಾ ಅಂತ ಬಂದಿದೆ. ಈಗೆಲ್ಲರೂ ಕೂಡ ಏನಪ್ಪ ಇದು ಹೊಸದಾಗಿ ಬಂದು ನಮಗೇನಾರು ಇದರಿಂದ ಸಾಧಕನ ಬಾಧಕನ ಅಂತ ಯೋಚನೆ ಇದೆ. ಮೊದಲಿಗೆ ನಮಗೆ ಈ ನ್ಯಾನೋ ಯೂರಿಯಾ ಅಂದರೆ ಏನು, ಅಥವಾ ನ್ಯಾನೋ ತಂತ್ರಜ್ಞಾನ ಎಂದರೆ ಏನು ಅಂತ ಹೇಳಿ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿ, ಈ ನ್ಯಾನೋ ಯೂರಿಯಾ ಅಂದರೆ ಏನು ಅಂತ ತಿಳಿಸ್ಕೊಡಿ. ನ್ಯಾನೋ ತಂತ್ರಜ್ಞಾನ ಅನ್ನೋದೇನಿದೆ, ಇದನ್ನು ನಾವು ಭವಿಷ್ಯದ ತಂತ್ರಜ್ಞಾನ ಅಂತಲೇ ಕರಿಬೋದು. ನೀವೀಗಾಗಲೇ ಹೇಳ್ದಂಗೆ ನಾವು ನ್ಯಾನೋ ಅನ್ನೋ ಪದವನ್ನು IT BT ಸೆಕ್ಟರ್ಲಾಗ್ಬೋದು ಅಥವಾ ನಮ್ಮ ಮೆಡಿಕಲ್ ಫೀಲ್ಡಲ್ಲಾಗ್ಬೋದು, ಈ ಥರ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ನ್ಯಾನೋವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ನಮ್ಮ ಕೃಷಿ ಕ್ಷೇತ್ರದಲ್ಲೂ ಕೂಡ ನ್ಯಾನೋ ತಂತ್ರಜ್ಞಾನ ಅಳವಡಿಕೆ ಶುರುವಾಗಿದೆ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ನಮ್ಮ ನ್ಯಾನೋ ಯೂರಿಯಾ ಅಂತಲೇ ಕರಿಬೋದು. ಏನಪ್ಪ ನ್ಯಾನೋ ಯೂರಿಯಾ ಅಂತ ಹೇಳಿದರೆ, ಈ ನ್ಯಾನೋ ಯೂರಿಯಾ ದ್ರವ ಭಾರತ ಸರ್ಕಾರದ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಸೇರ್ಪಡೆಯಾಗಿರುವಂಥ ಮೊದಲ ನ್ಯಾನೋ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇದನ್ನು ಬಹಳ ವರ್ಷಗಳ ಸಂಶೋಧನೆಯ ನಂತರ ನಮ್ಮ ಗುಜರಾತ್ನ ಕಲೋಲಲ್ಲಿ ಒಂದು ಇಫ್ಕೋ ಬಯೋಟೆಕ್ನಾಲಜಿಕಲ್ ಲ್ಯಾಬೊರೇಟರಿ ಅಂತಿದೆ, ಸೊ ಅಲ್ಲಿ ತಯಾರು ಮಾಡಿದೆ. ಇದನ್ನು ತಯಾರು ಮಾಡಿರೋದು ಕೂಡ ನಮ್ಮ ಭಾರತದ ವಿಜ್ಞಾನಿ ರಮೇಶ್ ರಾಲಿಯಾನ್ ಅಂತ. ಇದು ಶೇಕಡಾ 4% ಸಾರಜನಕ ಕಣಗಳನ್ನು ನ್ಯಾನೋ ಯೂರಿಯಾ ಒಳಗೊಂಡಿರುತ್ತದೆ. ಇದನ್ನು ನಾವು ರೈತರಿಗೆ ಪರಿಚಯಿಸೋಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿರುವಂಥ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಅಥವಾ ನಮ್ಮ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಏನು ಹೇಳ್ತೀವಿ, ಎಲ್ಲ ಕಡೆ ಸುಮಾರು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿಸಿ ಅದು ಸಫಲತೆ ಕಂಡು ಅದರ ಸಾಧಕ ಬಾಧಕಗಳನ್ನು ತಿಳಿದ ನಂತರ ನಾವು ಇದನ್ನು ಮಾರ್ಕೆಟಿಗೆ ತಂದಿದ್ವಿ. ಸಿಂಪಲ್ಲಾಗಿ ನ್ಯಾನೋ ಯೂರಿಯಾ ಹೇಳಬೇಕು ಅಂತ ಹೇಳಿದರೆ ನೈಟ್ರೋಜನ್ ಅಂತ ಏನು ನಾವು ಸಾರಜನಕ ಅಂತ ಕರಿತೀವಿ, ಗಿಡದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಗಿಡದಲ್ಲಿರುವಂಥ ಪ್ರೋಟೋಪ್ಲಾಸಮ್ ಆಗಿರ್ಬೋದು, ನ್ಯೂಕ್ಲಿಕ್ ಆ್ಯಸಿಡು, ಎಲ್ಲದಕ್ಕೂ ಇದು ಬೇಕು. ಸಾರಜನಕ ಏನಕ್ಕೆ ಬೇಕು ಅಂದರೆ ಗಿಡದ ಉತ್ತಮ ಬೆಳವಣಿಗೆಗಾಗಿ ಬೇಕು, ಹಾಗೂ ಗಿಡದ ಬೇರಿನ ಬೆಳವಣಿಗೆ ಆಗ್ಬೋದು. ಓವರಾಲು ಸಾರಜನಕ ನಮಗೆ ಹೇಗೆ ಪ್ರತಿನಿತ್ಯ ಒಂದು ಮುಖ್ಯವಾಗಿ ನಾವು ಹೇಗೆ ಅನ್ನ ಅಥವಾ ಮುದ್ದೆ ಊಟ ಮಾಡ್ತೀವಿ, ಅದೇ ರೀತಿ ಗಿಡಕ್ಕೆ ಪ್ರತಿ ಮುಖ್ಯ ಆಹಾರ ಅಂದರೆ ಸಾರಜನಕ. ಇದು ಒಂದು ನ್ಯಾನೋ ಯೂರಿಯಾ. ನ್ಯಾನೋ ಅಂದರೆ ಏನಿಲ್ಲ, ತುಂಬ ಒಂದು ಚಿಕ್ಕದಾದ ವಸ್ತು ಅಂತ ಹೇಳ್ಬಿಟ್ಟು, ನಮಗೆ ಕಣ್ಣಿಗೆ ಕಾಣಲ್ಲ. ಅದು ಮೈಕ್ರೋಸ್ಕೋಪ್ ಅಥವಾ ಈ ಥರ ಒಂದು ವಿಜ್ಞಾನಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ನೋಡ್ಬೋದು ಅಷ್ಟೇ. ಇದರ ಸೈಜು 10^-9 ಅಂತ ಹೇಳ್ತೀವಿ, ಅಂದರೆ ಭಾಳ ಚಿಕ್ಕದಾದ ಕಣಗಳು. ಈ ಚಿಕ್ಕದಾದ ಕಣಗಳು ಹೇಗೆ ಅಡ್ವಾಂಟೇಜ್ ಆಗ್ತಾವಪ್ಪ ಅಂತ ಹೇಳಿದರೆ, ಈಗ ಗಿಡಗಳ ಮೇಲ್ಮೈ ಏನಿರುತ್ತೆ, ಕಣಗಳು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ಅಂದರೆ ಎಲೆಗೆ ಅಷ್ಟು ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ ಚಿಕ್ಕ ಚಿಕ್ಕ ಕಣಗಳು ಬೀಳೋದ್ರಿಂದ. ಸೊ ಇದು ಒಂದು ನ್ಯಾನೋ ಯೂರಿಯಾ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಯೂರಿಯಾ ಅಂದರೆ ಸಾರಜನಕವನ್ನು ಒಂದು ತಂತ್ರಜ್ಞಾನದ ಮೂಲಕ ಶೇಖರಿಸಿಟ್ಟು ಹರಳಿನ ರೂಪದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೋ. ಹೌದು, ಅದು ಎಲ್ಲ ರೈತರಿಗೂ ಎಚ್ಚರಪರಿಚಿತ. ಅದನ್ನು ತಗೊಂಡು ಬರೋದು, ಮೂಟೆಯಲ್ಲಿ ತಗೊಂಡು ಬರೋದು, ಆ ಹರಳಿನ ರೂಪದ ಯೂರಿಯಾವನ್ನು ಬುಡಗಳಿಗೆ ಬೇಕಾದ ಹಾಗೆ ಕಾಲಕಾಲಕ್ಕೆ ತಕ್ಕಂತೆ ರೈತರು ಒದಗಿಸ್ತಾ ಇದ್ರು ತಮ್ಮ ಬೆಳೆಗಳಿಗೆ. ಈ ನ್ಯಾನೋ ಯೂರಿಯಾದ ಲಭ್ಯತೆ ಹೇಗಿರುತ್ತೆ ಅನ್ನೋದೊಂದು ಪ್ರಶ್ನೆ. ಮತ್ತೆ 50 kg ಒಂದು ಮೂಟೆಯಲ್ಲಿ ದೊರೆತಕ್ಕಂತಹ ಯೂರಿಯಾ ಕೇವಲ ಒಂದು ಬಾಟಲ್ನಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಮಾತಿದೆ. ಎಷ್ಟೋ ಜನ ರೈತರು ನೋಡಿರ್ಬೋದು ಅಥವಾ ನೋಡದೇ ಇರಬಹುದು. ಇದು ಹೇಗೆ, ಈ ತಂತ್ರಜ್ಞಾನವನ್ನು ಹೇಗೆ ಶೇಖರಿಸಿಟ್ಟಿದ್ದಾರೆ ಅಲ್ಲಿ? ನೀವು ಹೇಳಿದಾಗೆ ರೈತರಿಗೆ ಸಾಮಾನ್ಯವಾಗಿ ಯೂರಿಯಾ ಅಂದರೆ ಭಾಳ ಪ್ರೀತಿ ವಸ್ತು ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಈಸಿಯಾಗಿ ಸಿಗುತ್ತೆ ಮತ್ತು ತುಂಬ ಕಡಿಮೆ ರೇಟ್ಗೂ ಸಿಗುತ್ತೆ. ಆ್ಯಕ್ಚುಲಿ 266.50 rupees ರೈತರು ಬಂದವರಿಗೆ ಸಿಗ್ತಾ ಇದೆ. ಯೂರಿಯಾ ನೀವು ನೋಡಿರ್ಬೋದು, ಯೂರಿಯಾ ಗಾತ್ರ 2-3 mm ಅಂತ ಹೇಳ್ತೀವಿ. ಸೊ ನಾವು ಸಾರಜನಕವನ್ನು ಗಿಡಗಳಿಗೆ ಕೊಡಬೇಕು ಅಂದರೆ ಯೂರಿಯಾ ಫಾರ್ಮಲ್ ಕೊಡ್ತಾ ಇದ್ವಿ. ಸೊ ಅದರಲ್ಲಿ ಕಂಪ್ಲೀಟ್ಲಿ ಸಾರಜನಕ ಅಷ್ಟೇ ಇರುತ್ತೆ ಯೂರಿಯಾ. ಇದನ್ನು ಸಾರಜನಕವನ್ನು ಬೇರೆ ಗೊಬ್ಬರಗಳ ಮುಖಾಂತರನೂ ಕೊಡ್ತೀವಿ. ಈಗ ಹೇಗೆ NPK ಗೊಬ್ಬರಗಳು, ಕಾಂಪ್ಲೆಕ್ಸ್ ಗೊಬ್ಬರಗಳು ಅಥವಾ ಏನು DAP ಅಂತ ಏನು ಹೇಳ್ತೀವಿ, ಅದರಲ್ಲೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕ ಇರುತ್ತೆ. ನಾವು 1 ಚೀಲ ಯೂರಿಯಾವನ್ನು ಹಾಕಿದಾಗ, ಅಂದರೆ 1 ಚೀಲ 45 kg ಬರುತ್ತೆ, 1 ಚೀಲ ಯೂರಿಯಾವನ್ನು ಹಾಕಿದಾಗ ಗಿಡಕ್ಕೆ ಸಿಗ್ತಾ ಇರೋದು ಕೇವಲ 30-40% ಮಾತ್ರ. ಅಂದರೆ ನಾವು ಒಂದು 100 kg ಯೂರಿಯಾವನ್ನು ಭೂಮಿಗೆ ಹಾಕಿದರೆ ಅದರಲ್ಲಿ ಗಿಡಗಳು ಉಪಯೋಗ ಮಾಡ್ಕೊತಿರೋದು ಕೇವಲ 30-40%, ಮ್ಯಾಕ್ಸಿಮಮ್ 30% ಅಂತಲೇ ಹೇಳ್ಬೋದು. ಬೇರೆದೆಲ್ಲ ಎಲ್ಲಿ ವ್ಯರ್ಥವಾಗುತ್ತೆ? ಇನ್ನುಳಿದಿದ್ದು ಹೇಗೆ ವ್ಯರ್ಥವಾಗ್ತಿದೆ ಅಂದರೆ ಲೀಚಿಂಗ್ ಅಂತ ಹೇಳ್ತೀವಿ. ಅಂದರೆ ಮಳೆ ಬಂದಾಗ ಅದು ಜಾರಿ ಒಂದು ಭೂಮಿಯಿಂದ ಇನ್ನೊಂದು ಭೂಮಿಗೆ ಹೋಗಿ ನದಿಗಳಿಗೆ ಸೇರ್ತಾ ಇದೆ. ಇನ್ನೊಂದೇನಂದ್ರೆ ಇವಾಪರೇಷನ್ ಲಾಸಸ್ಸು, ಗಾಳಿಯಲ್ಲಿ ವಾತಾವರಣದಲ್ಲಿ ಆವಿ ಆಗ್ತಾ ಇದೆ. ಅದಲ್ಲದೆ ಭೂಮಿಲೇ ಇದ್ರೂ ಕೂಡ ಈಗ ಗಿಡಗಳು ತಗೋಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಫಾರ್ಮ್ ಬೇಕು. ಸೊ ಈ ಸಾರಜನಕ, ನೈಟ್ರಸ್ ಆಕ್ಸೈಡು, ಡಿನೈಟ್ರಿಫಿಕೇಶನ್, ಈ ಥರ ಪ್ರೊಸೆಸ್ಸಲ್ಲಿ ಗಿಡಗಳಿಗೆ ಅನ್ಅವೈಲಬಲ್ ಫಾರ್ಮಲ್ಲಿ ಫಿಕ್ಸಿಂಗ್ ಆಗ್ತಾ ಇದೆ. ಅಂದರೆ ಭೂಮಿಲೇ ಸೇರ್ತಾ ಇದೆ, ಅದು ಗಿಡಗಳಿಗೆ ಸಿಗ್ತಿಲ್ಲ. ಈ ಥರ ಲಾಸಸ್ ಆಗ್ತಿರೋದ್ರಿಂದ ನಾವು ಏನು ಅದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ ಅಥವಾ ಏನು ಆ ಯೂರಿಯಾ ಹಾಕೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದ್ರ ಕಂಪ್ಲೀಟ್ ಉಪಯೋಗ ಆಗ್ತಾ ಇಲ್ಲ. ಮತ್ತೆ ಈ ಸಾರಜನಕವನ್ನು ಗಿಡಗಳಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೈಟ್ರೋಜನ್ ಫಿಕ್ಸೇಚರ್ ಅಂತ ಕೆಲವು ಬೇರೆ, ಹೌದು ನೀವು ಹೇಳಿದಾಗೆ, ಹೌದು ನೀವು ಹೇಳಿದಾಗೆ ಸಾಕಷ್ಟು ಬಯೋಫರ್ಟಿಲೈಸರ್ಸ್ ಇದಾವೆ. ಬಟ್ ಅನ್ಅವೈಲಬಲ್ ಫಾರ್ಮ್ ಅಲ್ಲಿ ಇರೋದನ್ನ ಫಿಕ್ಸೇಷನ್ ಮಾಡೋದಕ್ಕೆ ಸಾಕಷ್ಟು ಬಯೋಫರ್ಟಿಲೈಸರ್ಸ್ ಇದಾವೆ. ನಾನು ಹೇಳಿದ್ದು ಅದು ಕೂಡ ಒಂದು ಫಾರ್ಮ್ ಆಫ್ ಲಾಸ್. ಬಟ್ ಆ ಥರ ಬೇರೆ ಬೇರೆ, ನಾನು ಹೇಳಿದೆ ಇವಾಪರೇಷನ್ ಆಗ್ಬೋದು, ಲೀಚಿಂಗ್ ಆಗ್ಬೋದು, ಈ ಥರ ಬೇರೆ ಬೇರೆ ಫಾರ್ಮ್ ಇದೆ. ಬಟ್ ಅದು ಕೂಡ ನಾವು ಬಯೋಫರ್ಟಿಲೈಸರ್ನ ಉಪಯೋಗ ಮಾಡಿದರೆ ಅಲ್ಲಿರೋದು ಕನ್ವರ್ಟ್ ಆಗುತ್ತೆ. ಬಟ್ ನಾಟ್ 100% ಬಯೋಫರ್ಟಿಲ್, ಅದಕ್ಕೆ ಸೂಕ್ತವಾದ ವಾತಾವರಣ ಬೇಕಾಗುತ್ತೆ ಬಯೋಫರ್ಟಿಲೈಸರ್ಗೆ. ಸಾಕಷ್ಟು ಕೆಮಿಕಲ್ನ ಯೂಸ್ ಮಾಡ್ತಾ ಇರ್ತೀವಿ ಆ ಥರ. ಬಟ್ ವೇರಸ್ ನಾವು ನ್ಯಾನೋ ಯೂರಿಯಾಕ್ಕೆ ಬಂದರೆ ಇದು ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ನೀವೇನು ಹೇಳಿದ್ರಿ 1 ಚೀಲ ಯೂರಿಯಾ ಏನಿರುತ್ತೆ, ಅದ್ರ ಬದಲು ಇದು 1 bottle, ಕೇವಲ 500 ml ಬಾಟ್ಲು 1 ಚೀಲಕ್ಕೆ ಸಮ. 1 ಚೀಲ ಅಂದ್ರೆ 50 kg ಚೀಲ, ಹೌದು 45 kg. ಯೂಶಲಿ ಯೂರಿಯಾನ 45 kg ಬ್ಯಾಗ್ ಮಾಡ್ತೀವಿ, ಅದು 1 mooteಗೆ ಸಮ. ಹೇಗಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳಿದಾಗೆ ಇದು ಬಹಳ ಚಿಕ್ಕ ಗಾತ್ರದ 4-5 nanometer ಸೈಜ್ ಅಲ್ಲಿ ಕಣಗಳು ಇರುತ್ತೆ. ಸೊ ಇದನ್ನು ನೀವು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ನೀವು ಯೂಶಲಿ ನೋಡ್ಬೋದು ಸ್ಪ್ರೇಯರ್ ಅಲ್ಲಿ ಸ್ಪ್ರೇ ಮಾಡಿದಾಗ ದೊಡ್ಡ ಹನಿಗಳು ಗಿಡದ ಮೇಲೆ ಬೀಳ್ತವೆ. ಆ ದೊಡ್ಡ ಹನಿಗಳು ಗಿಡದ ಮೇಲೆ ಬಿದ್ದಾಗ ಏನಾಗುತ್ತೆ, ಸೊ ಅದು ಕೆಳಗಡೆ ಹರಿಯುತ್ತೆ. ಗಿಡಗಳಲ್ಲಿ ಕೂಡ ಸಣ್ಣ ಸಣ್ಣ ರಂಧ್ರಗಳು ಇರ್ತವೆ, ಸ್ಟೊಮ್ಯಾಟಾ ಅಂತಿರುತ್ತೆ. ಸೊ ಆ ಸೈಜ್ ದೊಡ್ಡದಾಗಿದ್ದಾಗ ಅಥವಾ ಪಾರ್ಟಿಕಲ್ಸ್ ದೊಡ್ಡದಾಗಿದ್ದಾಗ ಎಲ್ಲಾದನ್ನು ಅಬ್ಸರ್ವ್ ಮಾಡ್ಕೊಳಲ್ಲ. ಬಟ್ ಇದು ನ್ಯಾನೋ ಪಾರ್ಟಿಕಲ್ಸ್ ಇರೋದ್ರಿಂದ ಸೊ ಆ ರಂಧ್ರಗಳ ಮುಖಾಂತರ ಈಸಿಯಾಗಿ ಎಲೆಗಳ ಒಳಗಡೆ ಇದು ಹೋಗುತ್ತೆ ನ್ಯಾನೋ ಯೂರಿಯಾ. ಸೊ ಇದು ಹೋದಾಗ ಸ್ಟೊಮ್ಯಾಟೋದಲ್ಲಿ ಎಂಟರ್ ಆಗುತ್ತೆ ಅಥವಾ ಬೇರೆ ಪೋರ್ಸ್ ಮುಖಾಂತರ ಎಂಟರ್ ಆಗುತ್ತೆ. ಸೊ ಇದಕ್ಕೆ ನಾವು ಭೂಮಿಲಿ ಕೊಟ್ಟಾಗ ಹೇಗೆ ಅದು ಬೇರೆ ಫಾರ್ಮಿಗೆ ಕನ್ವರ್ಟ್ ಮಾಡಿ ತಗೋಬೇಕು ಆ ಥರ ಏನಿಲ್ಲ. ಸೊ ಡೈರೆಕ್ಟು ಸಾರಜನಕದಲ್ಲೇ ಇರೋದ್ರಿಂದ ನ್ಯಾನೋ ಯೂರಿಯಾ ಡೈರೆಕ್ಟಾಗಿ ಅದಕ್ಕೆ ಗಿಡದ ಅವಶ್ಯಕತೆ ಎಷ್ಟಿದೆ ಅದನ್ನು ಅದ್ರ ಮುಖಾಂತರ ಸ್ಟೊಮ್ಯಾಟೋ ಅಂತ ಏನು ಹೇಳ್ತೀವಿ ನಾವು, ಸ್ಟೊಮ್ಯಾಟೋ ಮುಖಾಂತರ ಅಬ್ಸರ್ವ್ ಆಗಿದ್ದು ನಮ್ಮ ಗಿಡಗಳಲ್ಲಿ ಜೈಲಂ ಮತ್ತೆ ಫ್ಲೋಯಂ ಅಂತ ಇರುತ್ತೆ, ನೀರಿನ ನಾಳ ಅನ್ನ ನಾಳ. ಹೌದೌದು. ಸೊ ಆ ಫ್ಲೋಯಂ ಮುಖಾಂತರ ಗಿಡದ ಎಲ್ಲಾ ಭಾಗಗಳಿಗೆ ಈ ಸಾರಜನಕವನ್ನು ತಲುಪುತ್ತೆ. ಸೊ ಆ ತರ ಸ್ಪ್ರೇ ಮಾಡೋದ್ರಿಂದ ನಾನು ಏನ್ ಹೇಳಿದೆ, ಶೇಕಡ 30-40% ಅಷ್ಟೇ ಉಪಯೋಗ ಆಗ್ತಿತ್ತು ಯೂರಿಯಾನ ಉಪಯೋಗ ಮಾಡಿದೆ. ಬಟ್ ವೇರಾಸ್ ನಾವು ನ್ಯಾನೋ ಯೂರಿಯಾವನ್ನ ಬಳಕೆ ಮಾಡಿದಾಗ ಶೇಕಡ 90% ಉಪಯೋಗ ಆಗ್ತಿದೆ. ಅಂದ್ರೆ ಶೇಕಡ ಮ್ಯಾಕ್ಸಿಮಮ್ ಉಪಯೋಗ ಅಂತಾನೆ ಹೇಳ್ಬೋದು, ಎಲ್ಲೂ ವೇಸ್ಟ್ ಆಗ್ತಾ ಇಲ್ಲ. ನಾನು ಹೇಳ್ದಂಗೆ ನಿಮ್ಗೆ ಕಂಪ್ಲೀಟ್ಲಿ ಸ್ಪ್ರೇ ಮಾಡಿದ್ದು ಪೂರ್ತಿ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಳುತ್ತೆ, ಫ್ಲೋಯಂ ಮುಖಾಂತರ ಎಲ್ಲಾ ಅಂಗಗಳಿಗೆ ತಲುಪಿಸುತ್ತೆ. ಅದು ಎಲೆಗಳ ಮೂಲಕನೇ ಹೀರ್ಕೊಳ್ಳುತ್ತೆ, ಕಾಂಡದ ಮೂಲಕನೂ ಹೀರ್ಕೊಳ್ಬಹುದು. ಹೌದು ಹೌದು, ಎಲೆಗಳ ಮುಖಾಂತರ, ಎಲೆಗಳಲ್ಲಿ ಏನು ರಂಧ್ರ ಇರುತ್ತೆ ಅಥವಾ ಸ್ಟೊಮ್ಯಾಟೋ ಇರುತ್ತೆ ಅದ್ರ ಮುಖಾಂತರ ಹೀರ್ಕೊಂಡು ಫ್ಲೋಯಂ ಮುಖಾಂತರ ಫ್ಲೋಯಂ ಹೇಗೂ ಎಲ್ಲ ಗಿಡದ ಎಲ್ಲ ಭಾಗಗಳಿಗೆ ಹೋಗಿರುತ್ತೆ ಪ್ರತಿ ಭಾಗಗಳಿಗೂ ತಲುಪಿಸುತ್ತೆ. ಸೊ ಎಲ್ಲೂ ಕೂಡ ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲ್ಲ ಅಂತ ಅಂದ್ರೆ ಇವಾಗ ಅದನ್ನ ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ನುರಿತಿರಬೇಕಾಗ್ತದೆ. ಎಲ್ಲಿ ಅದು ಕೂಡ ಸಿಂಪರಣೆ ಮಾಡಿದಂತಹ ಒಂದು ದ್ರಾವಣ, ಅದು ಎಲ್ಲೂ ವ್ಯರ್ಥ ಆಗಬಾರ್ದು. ಭೂಮಿಗೆ ಬಿಡದೇ ಇರೋ ತರ ನಾವು ಸ್ಪ್ರೇ ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಇದನ್ನು ಸ್ಪ್ರೇ ಮಾಡಬೇಕಾದಂತಹ ವಿಧಾನ ಹೇಗಿರುತ್ತೆ ಹೇಳಿ ಸರ್. ಈಗ ನಮ್ಮ ರೈತರು ಸಾಮಾನ್ಯವಾಗಿ ಅಳವಡಿಕೆ ಆಗಿದ್ದಾರೆ ಸ್ಪ್ರೇಯಿಂಗಿಗೆ, ಯಾಕೆಂದ್ರೆ ಪ್ರತಿನಿತ್ಯ ಇವತ್ತು ನಾವು ಏನೇ ಬೆಳೆ ಬೆಳಿಬೇಕು ಅಂದ್ರೆ ಒಂದಲ್ಲ ಒಂದು ಔಷಧಿಗಳನ್ನ ಬಿಳಕೆ ಮಾಡ್ತಾರೆ ಅಥವಾ ನಮ್ಮ ರಸಾವರಿ ಗೊಬ್ಬರಗಳನ್ನ ಸ್ಪ್ರೇ ಮಾಡ್ತಾರೆ. ಸೊ ಹಾಗಾಗಿ ರೈತರು ಯೂಶಲಿ ಸ್ಪ್ರೇ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಸೊ ಯೂಶಲಿ ಗಿಡಗಳು ಎಲ್ಲ ಕವರ್ ಆಗಂಗೆ ನಾರ್ಮಲ್ ಸ್ಪ್ರೇಯರ್ಲಿ ಸ್ಪ್ರೇ ಮಾಡಿದ್ರೆ ಸಾಕು, ಇಟ್ ಈಸ್ ಸಫಿಷಿಯಂಟ್. ಏನ್ ಮೋರ್ ಸ್ಪೆಷಲೈಸೇಷನ್ ಬೇಕು ಅಂತ ಏನಿಲ್ಲ. ಮತ್ತೆ ಬೇರೆ ಕೆಲವು ಕೆಮಿಕಲ್ಸ್ಗಳು ನಮ್ಮ ದೇಹಗಳಿಗೂ ಹಾನಿ ಇರ್ತವೆ, ಬಟ್ ವೇರಾಸ್ ನಮ್ಮ ನ್ಯಾನೋ ಯೂರಿಯಾ ತುಂಬಾ ಬಯೋಸೇಫ್ಟಿಯ ಏನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಇಂಡಸ್ಟ್ರಿಲಿ ಅಥವಾ ಬಯೋಟೆಕ್ನಾಲಜಿಲಿ, ಸೊ ಎಲ್ಲಾ ಸ್ಟ್ಯಾಂಡರ್ಡ್ಸ್ನ ಪಾಸ್ ಮಾಡೋದ್ರಿಂದ ಮನುಷ್ಯನಿಗಾಗ್ಲಿ ಅಥವಾ ಪರಿಸರದಲ್ಲಿರುವಂತ ಹುಳ ಮತ್ತೊಂದು ಜೀವಿಗಳಿಗಾಗ್ಲಿ ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಇದನ್ನ ಬಳಕೆ ಮಾಡೋದ್ರಿಂದ. ಈಗ ಕೆಲವು ಸತಿ ನಾವು ಹೇಳ್ತೀವಿ ಯಾವ್ದಾದ್ರು ಒಂದು ನಾವು ಸೊಪ್ಪುಗಳಿಗಾದ್ರೆ ಒಂದು ಕೆಮಿಕಲ್ನ ಸ್ಪ್ರೇ ಮಾಡಿ ಇಷ್ಟು ದಿನಗಳ ತನಕ ಇದನ್ನ ನಾವು ತಿನ್ನೋದಕ್ಕೆ ಅಥವಾ ನಮ್ಮ ಊಟದಲ್ಲಿ ಬಳಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬೆಳೆಯನ್ನ ಕೊಯ್ಲಿಗೆ ಮುಂಚೆ ಇಷ್ಟು ದಿನಗಳನ್ನ ನಂತರ ಸ್ಪ್ರೇ ಮಾಡಬಾರ್ದು ಅಂತಾನೆ ನಿಯಮ ಇದೆ. ಹೌದು ಹೌದು. ಬಟ್ ಇದು ಎಲ್ಲ ಬಯೋಸೇಫ್ಟಿನ ಪಾಸ್ ಆಗಿ, ಸೊ ಇದರಿಂದ ಯಾವುದೇ ರೀತಿ ಪರಿಸರಕ್ಕಾಗ್ಲಿ ಅಥವಾ ಇದನ್ನ ತಿನ್ನುವ ನಮ್ಮ ಪಶುಗಳಾಗ್ಲಿ ಮತ್ತೊಂದು ಪಕ್ಷಿಗಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಎಲ್ಲ ನಾರ್ಮ್ಸ್ನ ಪಾಸ್ ಆಗಿದೆ. ಇವಾಗ ರಸಾವರಿ ಪದ್ಧತಿನಲ್ಲಿ ಅಂದ್ರೆ ಈಗ ಎಲ್ಲರೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ನೀವು ಹೇಳಿದ್ದು ಅದನ್ನು ಸಿಂಪರಣೆ ಮಾಡಿದಾಗ ಅಂದರೆ ಸ್ಪ್ರೇ ಮಾಡಿದಾಗ ಎಲೆಗಳ ಮೂಲಕ ಇದು ಹೀರ್ಕೊಳ್ಳುತ್ತೆ ಅಂತ, ಇದನ್ನು ಬೇರೆಗೆ ಕೊಡೋದಕ್ಕಾಗೋದಿಲ್ವಾ ರಸಾವರಿ ಪದ್ಧತಿಯನ್ನು ಬಳಸಿ? ಹಾಂ ಸರ್, ಆ್ಯಕ್ಚುಲಿ ನಾವು ನ್ಯಾನೋ ಯೂರಿಯಾವನ್ನು ತಂದಿರೋದು ಏನಕ್ಕೆ ಅಂದರೆ, ಸೊ ಯೂರಿಯಾಗಿಂತ ಇದರಲ್ಲಿ ಕಾರ್ಯಕ್ಷಮತೆ ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು. ಕಾರ್ಯಕ್ಷಮತೆ ಭೂಮಿಲಿ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಸೊ ಭೂಮಿಯಿಂದ ಗಿಡ ಒಂದು ಸಾರಜನಕವನ್ನು ತಗೋಬೇಕು ಅಂದರೆ ಅದು ಭೂಮಿಯ ಫಲವತ್ತತೆ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ಭೂಮಿ ತುಂಬ ಚೆನ್ನಾಗಿರುತ್ತೆ, ಕೆಲವು ಭೂಮಿ ಚೆನ್ನಾಗಿರಲ್ಲ. ಸೊ ನಾವು ಭೂಮಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ತಗೊಳಲ್ಲ ಅಂತಲ್ಲ, ತಗೊಳ್ಳುತ್ತೆ. ಬಟ್ ನಾವು ಏನು ಟಾರ್ಗೆಟೆಡ್ ಪರ್ಸೆಂಟೇಜ್ ಏನಿರುತ್ತಲ್ಲ, ನನಗೆ 90% ಅಂತ ಕ್ಲೈಮ್ ಮಾಡಿದೆ, ನ್ಯಾನೋ ಯೂರಿಯಾ ಉಪಯೋಗ ಮಾಡಿದರೆ ಪ್ರೊಡಕ್ಟಿವಿಟಿ 90, ಆ ಒಂದು ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಕೆಲವು ಭೂಮಿ ಚೆನ್ನಾಗಿದ್ದಾಗ, ಪಿ ಎಚ್ ಚೆನ್ನಾಗಿದ್ದಾಗ ಅಥವಾ ಸಾಯಿಲ್ ಸ್ಟ್ರಕ್ಚರ್ ಚೆನ್ನಾಗಿದ್ದಾಗ, ಸೊ ಈಸಿಲಿ ಅಬ್ಸರ್ವ್ ಆಗುತ್ತೆ. ಸೊ ಅಕಸ್ಮಾತ್ ಆ ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಅಥವಾ ಪಿ ಎಚ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ಅದು ಅಬ್ಸರ್ವ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಲಾಸಸ್ ಜಾಸ್ತಿ ಇರುತ್ತೆ. ಸೊ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಿಡ್ಬೋದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಬಟ್ ನಾವು ಯೂಶಲಿ ಬಿಟ್ಟರೆ ಉಪಯೋಗ ಬರಲ್ಲ ಅಂತಲ್ಲ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಒಂದು ಬಾಟ್ಲು ಯೂಸ್ ಮಾಡೋ ಜಾಗದಲ್ಲಿ ಎರಡು ಇದು ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಅನುಕೂಲ ಇತ್ತು ಅಂತ ಹೇಳಿದ್ರೆ ರೈತರು ಈಗ ಡ್ರಿಪ್ಪಲ್ಲೇ ಕೊಡ್ತೀನಿ ಅಂದರೆ ಬಳಕೆ ಮಾಡ್ಬೋದು. ಬಟ್ ನಾವು ರೆಕಮೆಂಡ್ ಮಾಡೋದು ಯೂಶಲಿ ಬೇರೆಯಿಂದ ಹೀರಿಕೊಳ್ಳುವ ಒಂದು ಸಾಮರ್ಥ್ಯ ಹೇಗಿರುತ್ತೆ ಅದ್ರ ಮೇಲೆ ಇದು ಅವಲಂಬಿತ. ಹೌದು ಹೌದು, ಯಾಕೆಂದ್ರೆ ನಾವು ಈಗ ಭೂಮಿ ಕೊಟ್ಟಾಗ ಎಗೇನ್ ಅದು ಅಪ್ಟೇಕು ಭೂಮಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ, ಆ ಮಣ್ಣಿನ ಫಲವತ್ತತೆ ಅಥವಾ ಗಿಡದ ಬೇರುಗಳ ಮೇಲೆ. ಹೌದು, ಈ ಒಂದು ಸಾರಜನಕದ ಪರಿವರ್ತನೆಯ ಕಣಗಳು ಎಷ್ಟು ಇರ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್. ಹೌದು ಹೌದು. ಬೇರೆ ಯೂರಿಯಾಗಳಾದ್ರೆ ಕೆಲವು ಸಾಮಾನ್ಯವಾಗಿ ಒಂದು ಭತ್ತದ ಬೆಳೆಗೆ ಅಂತ ಅನ್ಕೊಳ್ಳೋಣ, ಒಂದು ನಾಟಿ ಮಾಡಿದ ಒಂದು 15-20 ದಿನಗಳಲ್ಲಿ ಒಂದ್ಸರಿ ಯೂರಿಯಾ ಒಂದು ಕೊಡ್ತಾರೆ, ಮತ್ತೆ ಹೊಡೆ ಬರೋದಕ್ಕೆ ಮುಂಚಿತವಾಗಿ ಒಂದ್ಸರಿ, ಹೀಗೆ ಎರಡು ಬಾರಿ ಕೊಡ್ತಾರೆ ಸಾಮಾನ್ಯವಾಗಿ. ಇಲ್ಲಿ ಯಾವ್ಯಾವ ಬೆಳೆಗಳಿಗೆ ಅದೇ ರೀತಿ ಇದನ್ನು ಕೂಡ ಅದೇ ಕಾಲಘಟ್ಟಕ್ಕೆ ಸರಿಯಾಗಿ ಕೊಡಬೇಕಾ ಅಥವಾ ಇದನ್ನು ಇನ್ನೂ ಹೆಚ್ಚಿಗೆ ಕೊಡಬೇಕಾ ಕಡಿಮೆ ಕೊಡಬೇಕಾ, ಹೇಗಿದೆ ಇದನ್ನು ಒದಗಿಸ್ಬೇಕಾದ ವಿಧಾನ? ಸಾರಜನಕವನ್ನು ಯೂಶಲಿ ನಾವು ಮೂರು ಸಮನಾದ ಭಾಗಗಳನ್ನು ಮಾಡಿ ಎರಡರಿಂದ ಮೂರು ಹಂತಗಳಲ್ಲಿ ಕೊಡ್ತೀವಿ. ಒಂದು ಬಿತ್ತನೆ ಅಥವಾ ನಾಟಿ ಮಾಡುವ ಹಂತದಲ್ಲಿ, ಅದಾಗಿ ಒಂದು 15-20 ದಿವಸ ಯೂರಿಯಾನ ಏಕ್ ಕೊಡ್ತಾರೆ ಅಂದ್ರೆ ಬಿತ್ತನೆ ಅಥವಾ ನಾಟಿ ಮಾಡ್ಬೇಕಾದ್ರೆ ಒಂದ್ಸತಿ ಕೊಡ್ತಾರೆ, ಅದಾಗಿ 15-20 ದಿವಸಕ್ಕೆ ಒಂದ್ಸತಿ ಕೊಡ್ತಾರೆ, ಫಸ್ಟ್ನೇ ಅಪ್ಲಿಕೇಶನ್ ಹಾಕಿ ಮತ್ತೊಂದು 15-20 ದಿವಸಕ್ಕೆ ಎರಡನೇ ಸತಿ ಕೊಡ್ತಾರೆ. ಈ ತರ 2-3 ಭಾಗ ಡಿವೈಡ್ ಮಾಡ್ಕೊಂಡು ಕೊಡ್ತಾರೆ. ನ್ಯಾನೋ ಯೂರಿಯಾನ ಹೇಗೆ ಬಳಕೆ ಮಾಡೋದಪ್ಪ ಅಂತ ಹೇಳಿದ್ರೆ, ನಾವು 100% ರಿಪ್ಲೇಸ್ಮೆಂಟ್ ಹೇಳಲ್ಲ, ಯಾಕೆಂದ್ರೆ ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡೋದು ಅಂತ ಹೇಳಿದೆ. ಸ್ಟಾರ್ಟಿಂಗ್ ಬಿತ್ತನೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಎಲೆಗಳು ಬಂದಿರಲ್ಲ. ಸೊ ನೀವು ಯಾವುದೇ ಬೆಳೆಗಳಿಗಾಗಲಿ ತಳಗೊಬ್ಬರ ಏನು ಕೊಡ್ತಿರಲ್ಲ, ತಳಗೊಬ್ಬರ ಯೂರಿಯಾ ಡಿ ಎ ಪಿ 10-20 ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು. ತಳಗೊಬ್ಬರ ಏನಿದೆ ಗೊಬ್ಬರ ಕೊಟ್ಟಿದ್ರು ಪರವಾಗಿಲ್ಲ, ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರು ಪರವಾಗಿಲ್ಲ. ತಳಗೊಬ್ಬರ ಏನವರು ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಅವರು, ಅಥವಾ ಬೇರೆ ಏನಾದರೂ ಗೊಬ್ಬರ ಇರ್ಬೋದು, ಅಥವಾ ನಮ್ಮ ಕಾಂಪ್ಲೆಕ್ಸ್ ಕೆಮಿಕಲ್ ಗೊಬ್ಬರ ಇರ್ಬೋದು, ಇದನ್ನ ತಳಗೊಬ್ಬರವಾಗಿ ಏನು ಕೊಡ್ತಿದ್ರು ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಅಲ್ಲ. ಸೊ ಮೇಲ್ಗೊಬ್ಬರವಾಗಿ ಏನು ಕೊಡ್ತಾ ಇದ್ರಲ್ಲ 25 ಡೇಸ್ ಅಥವಾ 30 ಡೇಸ್ ಅಥವಾ ಇನ್ನೊಂದು 45 ಡೇಸ್ ಬೆಳೆಗಳ ಕಾಲಾವಧಿಗೆ ತಕ್ಕಂತೆ ಕೊಡ್ತಾ ಇದ್ರು. ಹೌದೌದು, 25 ಡೇಸ್ ಮತ್ತೆ 40-45 ಡೇಸ್ ಈ ತರ ಕೊಡ್ತಿದ್ರಲ್ಲ, ಅದರ ಬದಲಾಗಿ ತಳಗೊಬ್ಬರವಾಗಿ ಏನು ಕೊಡ್ತಾ ಇದ್ರು ಅದನ್ನ ಕೊಡ್ಲಿ. ಸೊ 25 ದಿವಸದಲ್ಲಿ ಒಂದು ಏನು ಒಂದು 30 ಕೆಜಿ ಯೂರಿಯಾ ಹಾಕ್ತಾರೆ ನಮ್ಮ ಭತ್ತಕ್ಕೆ, ಅದರ ಬದಲಾಗಿ ಒಂದು ಸ್ಪ್ರೇ, ಒಂದು ಸ್ಪ್ರೇ 1 ಲೀಟರ್ಗೆ 2-4 ml ಅಂತ ರೆಕಮೆಂಡ್ ಮಾಡ್ತೀವಿ. ಯೂಶಲಿ ನಮ್ಮ ಭಾಗದಲ್ಲಿ ಭತ್ತ ಬರುತ್ತೆ ಮತ್ತೆ ಮೇಯ್ಸ್ ಬರುತ್ತೆ, ಮೇಯ್ಸ್ ಅಂದ್ರೆ ಮೆಕ್ಕೆಜೋಳ ಬರುತ್ತೆ, ಅಥವಾ ಸ್ವಲ್ಪ ಚಾಮರಾಜನಗರ ಏರಿಯಾ ಹೋದ್ರೆ ಕಬ್ಬು ಬರುತ್ತೆ. ಸೊ ಈಗ ಒಂದು ಸ್ವಲ್ಪ ಕಾಟನ್ನು ಬರ್ತಾ ಇದೆ ನಮ್ಮ ಹೆಚ್ಚಿಕೋಟೆ ಈ ಭಾಗದಲ್ಲಿ. ಸೊ ಈ ಎಲ್ಲ ಬೆಳೆಗಳಿಗೆ ನಾವು 1 ಲೀಟರ್ಗೆ 4 ml ನ್ಯಾನೋ ಯೂರಿಯಾನ ಮಿಕ್ಸ್ ಮಾಡ್ಕೋಬಹುದು. 1 ಲೀಟರ್ಗೆ 4 ml ಯೂಶಲಿ ಪಂಪ್. ನೀವು ಯಾವುದೇ ಬೆಳೆಗೆ ತಗೊಂಡ್ರು ಇದರ ಒಂದು ಮಿಶ್ರಣ ಏನಿದೆ ನೀರಿಗೆ, ನೀರಿನ ಜೊತೆಗೆ 1 ಲೀಟರ್ಗೆ 4 ml 4 ml ಮಾತ್ರ. ಹೌದು, ಓಕೆ. ಅಂದ್ರೆ 1 ಲೀಟರ್ಗೆ 4 ml ಹಾಕೊಂಡಿದ್ದನ್ನ ನಾವು ಬೆಳೆಗಳ ಸಾಮರ್ಥ್ಯ ಏನಿದೆ, ಈಗ ಒಂದು ತೆಂಗಿನ ಮರಕ್ಕೆ ಕೊಡುವಂತ ಯೂರಿಯಾವನ್ನ ಬತ್ತಕ್ಕೆ ಕೊಡಕ್ಕಾಗಲ್ಲ ಅಥವಾ ತರಕಾರಿ ಬೆಳೆ ಕೊಡಕ್ಕಾಗಲ್ಲ, ಅದ್ರ ಪ್ರಮಾಣವನ್ನ ನೋಡ್ಕೊಂಡು ತಿಳ್ಕೊಂಡು ಕೊಡಬೇಕಾಗುತ್ತಾ ಹೇಗೆ ಸರ್? ಅಂದ್ರೆ ನಾವು ಹೇಳ್ದಂಗೆ ಅದನ್ನ ಅನಾಲಿಸಿಸ್ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಗಿಡದ ಭಾರ ಏನಿರುತ್ತೆ ಅದ್ರ 4% ಅಷ್ಟು ಅದಕ್ಕೆ ಸಾರಜನಕ ಬೇಕಾಗುತ್ತೆ. 1-4% ಯೂರಿಯಾ ಎಲ್ಲ ಕೊಡ್ತಿದ್ದಾಗ ನಾನು ಹೇಳಿದಾಗೆ ಆ ತರ ಲಾಸ್ ಆಗೋದು. ನಾವ್ ಇಲ್ಲಿ ಏನ್ ಕೊಡ್ತಾ ಇದೀವಿ ಕಂಪ್ಲೀಟ್ಲಿ ಸಾರಜನಕವನ್ನೇ ಕೊಡ್ತಿರೋದ್ರಿಂದ, ಸೊ ಆ 4% ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನಾವು ಸ್ಪ್ರೇ ಮಾಡಿದಾಗ ಫುಲ್ಫಿಲ್ ಆಗುತ್ತೆ. ಸೊ ನೀವು ಹೇಳಿದ್ರಿ ಬೇರೆ ಬೇರೆ ಬೆಳೆಗಳು ಅಂತ, ಯೂಶಲಿ ನಾವು 3-4 ತಿಂಗಳು ಬೆಳೆಗಳನ್ನ ನೋಡ್ತೀವಿ. ಅದು ಬಿಟ್ಟು ನೀವು ಹೇಳಿದಾಗೆ ತೆಂಗಾಗ್ಬೋದು ಅಥವಾ ಆನ್ಯುವಲ್ ಕ್ರಾಪ್ ಶುಗರ್ ಕೇನ್ ಇರ್ಬೋದು, ಈ ತರ ಒಂದು ಹೆಚ್ಚಿಗೆ ಸಮಯದ ಬೆಳೆಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟರ್ವಲ್, ದೀರ್ಘಕಾಲದ ಬೆಳೆಗಳಿಗೆ ಏನಾಗುತ್ತೆ ಇಂಟರ್ವಲ್ಸ್ನ ಜಾಸ್ತಿ ಮಾಡ್ತೀವಿ. ನಾರ್ಮಲ್ ಈಗ ನೀವು ಭತ್ತ ಆಗ್ಬೋದು ಅಥವಾ ನಮ್ಮ ಮೆಕ್ಕೆಜೋಳ ಇರ್ಬೋದು ಅಥವಾ 3-4 ತಿಂಗಳು ರಾಗಿ ಆಗ್ಬೋದು, ಕಾಳುಗಳು ಆಗ್ಬೋದು, ಈ 3-4 ತಿಂಗಳು ಬೆಳೆಗಳೇನೆ, ಇದಕ್ಕೆ ನಾವು 2 ಸತಿ ರೆಕಮೆಂಡ್ ಮಾಡ್ತೀವಿ. ಒಂದು ಗಿಡದ ಬೀಜವನ್ನು ಬಿತ್ತನೆ ಮಾಡಿದ 20-25 ದಿವಸ ಅಥವಾ ನಾಟಿ ಮಾಡಿ 25 ದಿವಸ. ಸೊ ಆವಾಗ ಮೊದಲನೇ ಸಿಂಪರಣೆ ಮಾಡ್ತೀವಿ, ಅದಾಗಿ 15 ದಿವಸಗಳ ನಂತರ 2ನೇ ಸಿಂಪರಣೆ. ಸೇಮ್ 1 ಲೀಟರ್ಗೆ 4 ml ಹಾಕೊಂಡು ಸ್ಪ್ರೇ ಮಾಡ್ತೀವಿ. 1 ಎಕರೆಗೆ 1 ಬಾಟ್ಲು ಸಾಕು. 1 ಎಕರೆಗೆ 1 ಬಾಟಲ್ ಅಂದ್ರೆ 500 ml 500 ml ಸಾಕು. ಈ 3 ತಿಂಗಳ ಬೆಳೆಗಳು ಏನಿದಾವೆ ಅದಕ್ಕೆ ಅದಕ್ಕೆ 1 ಟೈಮಿಗೆ 500 ml ಅಂದ್ರೆ 25 ದಿವಸದ ಸ್ಟೇಜ್ ಅಲ್ಲಿ ಒಂದು, ಮತ್ತೆ ಟೋಟಲ್ 40-45 ಡೇಸ್ ಏನಿರುತ್ತೆ ಆ ಸ್ಟೇಜ್ ಅಲ್ಲಿ ಕೊಡ್ತೀವಲ್ಲ. ಸೊ ಅವಾಗ ಒಂದ್ ಬಾಟ್ಲು ಅವಾಗ ಒಂದ್ ಬಾಟ್ಲು 2 ಸತಿ ಕೊಟ್ಟರೆ ಸಾಕು. ಬಟ್ ವೇರ್ ಆಸ್ ನೀವು ಈ ಒಂದು ಶುಗರ್ ಕೇನು ಈ ತರ ಬಂದಾಗ, ಸೊ ಅದ್ರ ಗಿಡಗಳು ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಸಾರಜನಕದ ರಿಕ್ವೈರ್ಮೆಂಟ್ ಇರುತ್ತೆ. ನಮ್ಮ ಶುಗರ್ ಕೇನ್ಗೆ ಅಥವಾ ಕಬ್ಬಿಗೆ ಆಲ್ಮೋಸ್ಟ್ 6 ತಿಂಗಳ ತನಕ ಅಥವಾ ಬಾಳೆಗೆ ಆಲ್ಮೋಸ್ಟ್ 8 ಮಂತ್ಸ್ ತನಕನು ಕೊಡ್ತಾ ಹೋಗ್ತಾರೆ. ಸೊ ನಮಗೆ ಎಲ್ಲಿನ ತನಕ ಸ್ಪ್ರೇ ಮಾಡೋಕೆ ಆಗುತ್ತೆ ಹೈಟ್ ಅಲ್ಲಿನ ತನಕ ಎವ್ರಿ ಒಂದು 30 ಡೇಸ್ಗೆ ನಾವು ಸಾರಜನಕವನ್ನು ಕೊಡ್ಬೋದು. ಮತ್ತೆ ರೈತರದ್ದು ಯೂಶಲಿ ಕ್ವಶನ್ಸ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಪ್ರತಿ ಸತಿ ಸಿಂಪರಣೆ ಮಾಡೋದು ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳಲ್ಲೂ ನ್ಯಾನೋ ಯೂರಿಯಾನ ಸಪರೇಟ್ ಆಗಿ ಸಿಂಪರಣೆ ಮಾಡಬೇಕು ಅಂತ ಏನಿಲ್ಲ. ಈಗ ನಾವು ಒಂದು ಮೆಕ್ಕೆಜೋಳವನ್ನು ತಗೊಂಡ್ರೆ ನೀವು ಇವತ್ತು ಅದಕ್ಕೆ ಔಷಧಿ ಹೊಡಿಲಿಲ್ಲ ಅಂದ್ರೆ ನಮಗೆ ಫಾಲ್ ಆರ್ಮಿವಾಮ್ ಅಂತ ಏನ್ ಹೇಳ್ತೀವಿ ಸುಳಿ ಹುಳ ಅಂತ ಹೇಳ್ಬಿಟ್ಟು, ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಯೂಶಲಿ ಅದಕ್ಕೆ 2-3 ಸ್ಪ್ರೇ ಕೊಡ್ತಾರೆ ರೈತರು, ಮಿನಿಮಮ್ 2 ಸ್ಪ್ರೇ ಕೊಡ್ತಾರೆ ಒಂದು 20 ಡೇಸ್ ಸ್ಟೇಜ್ ಅಲ್ಲಿ, ಅದಾಗಿ ಒಂದು 15-20 ದಿವಸಕ್ಕೆ ಮತ್ತೊಂದು ಸ್ಪ್ರೇ. ಆ ಹುಳನ ಕಂಟ್ರೋಲ್ ಮಾಡೋದಕ್ಕೆ ಏನು ನಾವು ಔಷಧಿ ಸಿಂಪರಣೆ ಮಾಡ್ತೀವಿ, ಎಮಾಮೆಕ್ಟಿನ್ ಅಥವಾ ಮತ್ತೊಂದು. ಸೊ ಅದ್ರ ಜೊತೆನೂ ನ್ಯಾನೋ ಯೂರಿಯಾ ಮಿಕ್ಸ್ಚರ್ ಮಾಡ್ಕೊಂಡು ಸಿಂಪರಣೆ ಮಾಡೋದ್ರಿಂದ ನಿಮಗೆ 1 ಸ್ಪ್ರೇಯಲ್ಲಿ 2 ಕೆಲಸ ಆಗುತ್ತೆ. ಒಂದು ಹುಳನೂ ಕಂಟ್ರೋಲ್ ಆಗುತ್ತೆ, ಮತ್ತು ಈ ಬೆಳವಣಿಗೆಗೆ ಏನು ಸಾರಜನಕ ಬೇಕಾಗಿದೆ ಅದು ಕೂಡ ಒದಗಿಸುತ್ತೆ. ಸೊ ಅದೇ ರೀತಿ ಭತ್ತದಲ್ಲೂ ಕೂಡ ಅಷ್ಟೇ, ನಾವು 1 ಅಥವಾ 2 ಕೀಟನಾಶಕನ ನಾವು ತೊಗೊಂಡೇ ತೊಗೊಂತೀವಿ. ಆ ಒಂದು ಕೀಟನಾಶಕದ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡಿದ್ರಿಂದ ಸ್ಪ್ರೇಯಿಂಗ್ ನಿಮಗೆ 2 ಸತಿ ಲೇಬರ್ ಕಾಸ್ಟು ಉಳಿಯುತ್ತೆ, ಪ್ಲಸ್ಸು ನೀರಿಂದಾಗಲಿ ಮತ್ತೊಂದಾಗಲಿ ಖರ್ಚು ಕಡಿಮೆ ಆಗುತ್ತೆ. ಅಂದ್ರೆ ನಿಮ್ ಶ್ರಮನು ಕಡಿಮೆ ಆಗುತ್ತೆ, ಏನು ತೊಂದರೆ ಆಗಲ್ಲ. ಅಂದ್ರೆ ಔಷಧಿ ಜೊತೆ ನೀವು ಇದನ್ನ ಸಿಂಪರಣೆ ಮಾಡಿದಾಗ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಏನು ಕಡಿಮೆ ಆಗಲ್ಲ. ಇಲ್ಲ, ಯೂಶಲಿ ನಮ್ಮ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇದಾವೆ, ಒಂದೊಂದೇ ಮೆನ್ಷನ್ ಮಾಡಕ್ಕಾಗಲ್ಲ. ಈಗ ಮೋಸ್ಟ್ ಆಫ್ ದಿ ಕೆಮಿಕಲ್ಸ್ ಏನಿದಾವೆ ಎಲ್ಲಾದ್ರ ಜೊತೆ ಕಂಪ್ಯಾಟಬಲ್ ಇದೆ ನ್ಯಾನೋ ಯೂರಿಯಾ. ಬಟ್ ಅದರ ಮಿಶ್ರಣ ಹೇಗೆ ಮಾಡ್ಕೋಬೇಕು ನಾವು ಅಂತ ಹೇಳಿದ್ರೆ, ಯೂಶಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಒಂದು ಚಿಕ್ಕ 2 ಲೀಟರ್ ಬಕೆಟ್ಗೆ ಎಲ್ಲಾ ಒಂದು ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನ ಒಂದೊಂದು ಡಬ್ಬಿ ಒಂದೊಂದು ಕ್ಯಾನಿಗೆ ಅಂತ ಹಾಕೊಂಡು ಹೋಗ್ತಾರೆ, ಆ ತರ ಡಿವೈಡ್ ಮಾಡ್ಕೊಂತಾರೆ. ಬಟ್ ನ್ಯಾನೋ ಯೂರಿಯಾ ನಾನು ಹೇಳಿದಂಗೆ ತುಂಬಾ ಚಿಕ್ಕ ಗಾತ್ರದ ಸೈಜು, ಅಂದ್ರೆ ಒಂದು ಯೂರಿಯಾ ಅರಳು ನೀವು 2 ಆ ಒಂದು ಅರಳು ಯೂರಿಯಾ ಸೈಜ್ ಅಲ್ಲಿ 10,000 ನ್ಯಾನೋ ಕಣಗಳಿರ್ತವೆ, ಅಂದ್ರೆ ಅಷ್ಟು ಜಾಸ್ತಿ ಕಣಗಳಿರ್ತವೆ. ಸೊ ಆ ಒಂದು 2-3 ಕೆಮಿಕಲ್ ಜೊತೆ ಅಷ್ಟು ಡೈರೆಕ್ಟ್ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಒಡೆಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನ್ಯಾನೋ ಯೂರಿಯಾನ ಅಥವಾ ಬೇರೆ ಕೆಮಿಕಲ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಕ್ಯಾನ್ ನ ಯೂಶಲಿ 16 ಲೀಟರ್ ಕ್ಯಾನ್ ಬರುತ್ತೆ, ಇಲ್ಲ 10 ಲೀಟರ್ ನೀರು ಹಾಕೊಂತಾರೆ ಅದಕ್ಕೆ. ಸೊ ಒಂದು 16 ಲೀಟರ್ ಕ್ಯಾನಿಗೆ ಏನ್ ನೀರು ಹಾಕೊಂಡಿರ್ತಾರಲ್ಲ ಆ ಕ್ಯಾನಿಗೆ ಡೈರೆಕ್ಟ್ 16 ಲೀಟರ್ ಎಷ್ಟು ಬೇಕಾಗುತ್ತೆ ನ್ಯಾನೋ ಯೂರಿಯಾ 64 ಲೀಟರ್ಗೆ 64 ml ಬೇಕಾಗುತ್ತೆ. ಆ ಒಂದು 64 ml ನ ಡೈರೆಕ್ಟ್ ಕ್ಯಾನಿಗೆ ಹಾಕೊಂಡ್ರೆ ಬೇರೆ ಎಲ್ಲ ಕೆಮಿಕಲ್ಸ್ ನೀವು ಅದೇ ತರ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಏನ್ ಪದ್ಧತಿ ಇದೆ, ಇದೊಂದು ಆ ಒಂದು ಕೆಮಿಕಲ್ ಅದು ಕಾನ್ಸಂಟ್ರೇಟೆಡ್ ಇರುತ್ತೆ, ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಸೊ ಡೈಲ್ಯೂಷನ್ ಇರಲ್ಲ, ಒಡೆಯುವಂತ ಚಾನ್ಸ್. ಹಂಗಾಗಿ ನ್ಯಾನೋ ಯೂರಿಯಾ ಬಳಕೆ ಮಾಡ್ಬೇಕಾದ್ರೆ ಅಥವಾ 2 ಹೆಚ್ಚು ಕೆಮಿಕಲ್ಸ್ ನ ಬಳಕೆ ಮಾಡ್ಬೇಕಾದ್ರೆ ಆದಷ್ಟು ಡೈಲ್ಯೂಷನ್ ಡೈರೆಕ್ಟ್ ನೀರಿಗೆ ನೀವು ಆ ಒಂದು ಕೆಮಿಕಲ್ ನ ಹಾಕೋದ್ರಿಂದ ಡೈಲ್ಯೂಷನ್ ಜಾಸ್ತಿ ಆಗುತ್ತೆ, ಈಸಿಯಾಗಿ ಕಂಪ್ಯಾಟಬಲ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ನ್ಯಾನೋ ಯೂರಿಯಾವನ್ನ ಬೆಳೆಗಳಿಗೆ ನಮಗೆ ಕೈಗೆಟಕುವ ಬೆಳೆಗಳಿಗೇನು ಮಾಡ್ತೀವಿ, ಈ ಮರ ಬೆಳೆಗಳಿಗೆ, ಈಗ ಮಾವು ಆಗ್ಬೋದು, ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಈ ಹಲಸಾಗ್ಬೋದು, ಈ ರೀತಿಯ ತೋಟಗಾರಿಕಾ ಬೆಳೆಗಳು ದೀರ್ಘಕಾಲೀನ ಬೆಳೆಗಳು ಮತ್ತು ನಮಗೆ ವಾರ್ಷಿಕ ಇಳುವರಿಯನ್ನು ಕೊಡ್ತಕ್ಕಂಥವು, ಇಂಥವುಗಳಿಗೂ ಕೂಡ ನಾವು ಸಿಂಪರಣೆ ಮಾಡಬಹುದಾ? ಈಗ ಮೇಜರ್ ಡಿಸ್ಅಡ್ವಾಂಟೇಜಸ್ ಅಂದರೆ ನೀವು ಹೇಳಿದಾಗ ಈಗ ಪ್ಲಾಂಟೇಷನ್ ನಮ್ಮ ಕಾಫಿಲಾಗ್ಬೋದು, ಅಥವಾ ನೀವು ಹೇಳಿದಂಗೆ ಒಂದು ನಮ್ಮ ಕೋಸ್ಟಲ್ ಬೆಲ್ಟಿಗೆ ಹೋದರೆ ತೆಂಗಾಗ್ಬೋದು, ಅಥವಾ ನಮ್ಮ ತುಮಕೂರು ಚಿತ್ರದುರ್ಗ ಬೆಲ್ಟಿ ತೆಂಗು ಅಡಿಕೆ ಇದೆ. ಸೊ ಈ ಥರ ಸ್ಪ್ರೇ ಮಾಡಲಿಕ್ಕೆ ನಾವು ಕೈಯಾರೆ ನಾವು ದಿನನಿತ್ಯ ಏನು ಉಪಯೋಗ ಮಾಡ್ತೀವೋ ಆ ಥರ ಸ್ಪ್ರೇ ಮಾಡೋದಕ್ಕೆ ತೊಂದರೆ. ಹೇಳಬೇಕು ಅಂದರೆ ಭಾರತದಲ್ಲಿ ಎಲ್ಲ ರೀತಿಯ ಕೃಷಿ ರಂಗದ ರಿಸರ್ಚ್ ಏನಿದೆ ಎಲ್ಲ ಒಂದು ಅಡ್ವಾನ್ಸ್ ಮಾಡ್ದಲ್ಲಿದ್ದೀವಿ. ಬಟ್ ಈ ಅಗ್ರಿಕಲ್ಚರ್ ಮೆಕಾನೈಸೇಷನ್ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ನಾವು ಸ್ವಲ್ಪ ಹಿಂದುಳಿದೀವಿ. ಸ್ವಲ್ಪ ಅಂದರೆ ಆಲ್ಮೋಸ್ಟ್ 40% ಮಾತ್ರ ಕವರ್ ಮಾಡೋಕ್ಕಾಗಿರೋದು ಇವತ್ತು ಕೂಡ ಮೆಕನೈಸೇಷನ್. ನಾವು ಮೊದಲು ನೋಡ್ತಾ ಇದ್ವಿ ಸರ್, ಒಂದು 10 ವರ್ಷದಿಂದ ನೋಡಿದ್ರೆ ನೀವು ಒಂದು ಊರಲ್ಲಿ ಎಷ್ಟು ಟ್ರ್ಯಾಕ್ಟರ್ನ ನೋಡ್ತಾ ಇದ್ವಿ, ಒಂದು 10 ವರ್ಷದಿಂದ ಊರಿಗೆ ಒಂದು ಟ್ರ್ಯಾಕ್ಟರ್ ಇದ್ರು ಕೂಡ, 1-2 ಟ್ರ್ಯಾಕ್ಟರ್ ಇದ್ರು ಕೂಡ ಹೆಚ್ಚು. ಇವತ್ತು ಮನೆ ಮನೆಗೂ ಟ್ರ್ಯಾಕ್ಟರ್ ಆಗಿದೆ. ಅದೇ ರೀತಿ ನ್ಯಾನೋ ರೀತಿ ಸಾಕಷ್ಟು ತಂತ್ರಜ್ಞಾನಗಳು ಬರ್ತಾ ಇದಾವೆ. ಇವತ್ತು ಅಗ್ರಿಕಲ್ಚರ್ ಡ್ರೋನ್ಸ್ ಅಂತ ಬರ್ತಾ ಇದಾವೆ, ಸೊ ಬಹಳ ಚೀಪ್ ಆಗಿ ಸಿಗ್ತಾ ಇದಾವೆ. ಸೊ ಅಂತ ಒಂದು ಡ್ರೋನ್ಸ್ ಬಹಳ ದೂರ ಇಲ್ಲ, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 2-3 ಇದಾವೆ. ನಾವು ಕೂಡ ಸಾಕಷ್ಟು ಭೂಮಿಯಲ್ಲಿ ಟ್ರಯಲ್ ಮಾಡಿದೀವಿ. ಸೊ ಅದು ಈಗಲೂ ಕೂಡ ನಡೀತಾ ಇದಾವೆ, ಬಟ್ ಕಮ್ಮಿ ಪ್ರಮಾಣದಲ್ಲಿ ಇದಾವೆ. 1 ಎಕರೆಗೆ 300 ರೂಪಾಯಿ ನಾವು ತಗೊಂತಿದ್ದಾರೆ ಡ್ರೋನ್ಸ್. ಹೌದೌದು, 1 ಎಕರೆಗೆ. ಮತ್ತೆ ನಾವು ಒಂದು ಸ್ಪ್ರೇ ಮಾಡಬೇಕು ಅಂದ್ರೆ ಮಿನಿಮಮ್ ಒಬ್ಬ ಮನುಷ್ಯ ನಾನೇ ಸ್ಪ್ರೇ ಮಾಡಬೇಕು ಅಂದ್ರೆ ಒಂದು 3 ಅವರ್ ಆದ್ರೂ ಬೇಕು. ಯಾಕೆಂದ್ರೆ 1 ಎಕರೆಗೆ ಒಂದು ರೈತರು ಒಂದು 16 ಲೀಟರ್ದು ಒಂದು 10 ಕ್ಯಾನ್ ಆದರೂ ಸ್ಪ್ರೇ ಮಾಡ್ತಾರೆ. ಸೊ ಒಂದು 3-4 ಅವರ್ ಆದರೂ ಬೇಕು. ಬಟ್ ಈ ನೀವು ಒಂದು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದ್ರಿಂದ ಕೇವಲ ಮಾರ್ಕಿಂಗಿಗೆ ಒಂದು 5-10 ನಿಮಿಷ, ಸ್ಪ್ರೇಯಿಂಗಿಗೆ ಒಂದು 10 ನಿಮಿಷ, ಮತ್ತೆ ನೀರು ಕೂಡ ಹೌದು. ಕೆಲವು ರೈತರು ಕೇಳ್ತಾರೆ ನಮ್ಮದು ಡ್ರೈ ಏರಿಯಾ ಇದೆ, ಸೊ ನೀರು ತಾಂಡೋಗೋದಕ್ಕಾಗಲ್ಲ, ನಾವು ನಮ್ಮ ನೀರು ಸೋರ್ಸ್ ಭಾಳ ದೂರ ಇದೆ ಅಥವಾ ಕಾಫಿಲಿ. ಸೊ ಈ ಥರದ್ದು ಏನಂದರೆ ಈ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದ್ರಿಂದ ನಾವು ಏನು 1 ಎಕರೆಗೆ 200 ಲೀಟರ್ ನೀರನ್ನು ಉಪಯೋಗಿಸ್ಕೋಬೇಕು ಸ್ಪ್ರೇಗೆ ಅಂತ ಹೇಳ್ತೀವಿ, ಡ್ರೋನಲ್ಲಿ ಕೇವಲ 6-8 ಲೀಟರ್ ನೀರಲ್ಲಿ 1 ಎಕರೆಗೆ ಪೂರ್ತಿ ಸಿಂಪರಣೆ ಆಗುತ್ತೆ. ಸೊ ಈ ಒಂದು ಡ್ರೋನ್ ಟೆಕ್ನಾಲಜಿ ಬಂದರೆ ನಿಮಗೆ ಪ್ಲಾಂಟೇಷನ್ ಈ ಒಂದು ನೀವೇನು ಹೇಳಿದ್ರಿ ಮಾವಾಗ್ಬೋದು, ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಸೊ ಈಸಿಲಿ ಸ್ಪ್ರೇ ಆಗುತ್ತೆ. ಬಟ್ ಇವತ್ತಿನ ಮಟ್ಟಿಗೆ ಅದು ಸ್ವಲ್ಪ ಆ ಪ್ಲಾಂಟೇಷನ್ ಏರಿಯಾದಲ್ಲಿ ಸ್ಪ್ರೇ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಬಟ್ ವೇರಾಸ್ ನಮ್ಮ ಕಾಫಿ ಆಗ್ಬೋದು, ಪೆಪ್ಪರ್ ಆಗ್ಬೋದು, ಯೂಶಲಿ ಅವರು ಕಡಿಮೆ ಸ್ಪ್ರೇ ಆದರೂ ಸ್ಪ್ರೇ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಸ್ಪ್ರೇ ಮಾಡ್ಬೋದು. ಮತ್ತೆ ಇಲ್ಲಿ ನೀವು ಎಲೆಗಳ ಮೂಲಕ ನಾವು ಗೊಬ್ಬರವನ್ನು ಒದಗಿಸೋದು ಅಂದರೆ ಈ ಯೂರಿಯಾದ ಪೋಷಕಾಂಶಗಳನ್ನು ಒದಗಿಸೋದು ಅಂತ ಹೇಳಿದ್ರೆ ಕೇವಲ ಯೂರಿಯಾ ಒಂದೇ ಸಾಕಾಗಲ್ಲ, ಬೇರೆ ಪೋಷಕಾಂಶಗಳ ಅವಶ್ಯಕತೆ ಕೂಡ ಇರ್ತದೆ ಯಾವುದೇ ಬೆಳೆಗಳಿಗಾದರೂ ಕೂಡ ಮಣ್ಣಿನ ಗುಣಮಟ್ಟಕ್ಕೆ ತಕ್ಕ ಹಾಗೆ. ಆ ಬೇರೆ ಪೋಷಕಾಂಶಗಳನ್ನು ಈ ನ್ಯಾನೋ ಯೂರಿಯಾ ಏನು ಹೇಳಿದೆ ದ್ರಾವಣ ಇದೆ ಇದಕ್ಕೆ ಸೇರಿಸಿ ಸಿಂಪರಣೆ ಮಾಡಬಹುದಾ? ಸರ್, ನೀವು ಹೇಳಿದಂಗೆ ಒಂದು ಗಿಡಗಳಿಗೆ ಒಂದು ಕಂಪ್ಲೀಟ್ ಬೆಳವಣಿಗೆಗೆ ಸುಮಾರು 17 ಪೋಷಕಾಂಶಗಳು ಬೇಕಾಗ್ತವೆ. ಸೊ ಆ 17 ಪೋಷಕಾಂಶಗಳು 3 ನಮಗೆ ವಾತಾವರಣದಲ್ಲಿ ಸಿಗ್ತವೆ, ಇನ್ನು ಉಳಿದ ಎಲ್ಲ ಕೂಡ ನಾವು ಒದಗಿಸ್ಬೇಕಾಗುತ್ತೆ ಅದಕ್ಕೆ ಹೊರಗಡೆ ಮುಖಾಂತರ ಅಥವಾ ಕೆಲವು ಭೂಮಿಲಿ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಅದರಲ್ಲಿ ಮೇಜರ್ ಯಾವುದಪ್ಪ ಅಂದರೆ NPK ಅಂತ ಹೇಳ್ತೀವಿ, ಸಾರಜನಕ ರಂಜಕ ಪೊಟ್ಯಾಷ್. ಸೊ ಇವು ಮೂರು ನಮಗೆ ಮೇಜರ್ ಆಗಬೇಕಾಗ್ತವೆ. ಅದಲ್ಲದೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರು, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಐರನ್, ಜಿಂಕು, ಬೋರಾನು, ಕಾಪರು, ಮ್ಯಾಂಗ್ನೀಸು, ಈ ಥರ ಸಾಕಷ್ಟು ಪೋಷಕಾಂಶಗಳು ಬೇಕಾಗ್ತವೆ. ಸೊ ಇವತ್ತು ನಾವು ನ್ಯಾನೋ ಯೂರಿಯಾನ ಮೊದಲನೇದಾಗಿ ತಂದಿದ್ವಿ. ಇದಲ್ಲದೆ ಕೇವಲ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ನ್ಯಾನೋ ಡಿ ಎ ಪಿ ಕೂಡ ಬರ್ತಾ ಇದೆ. ಸೊ ನ್ಯಾನೋ ಡಿ ಎ ಪಿ ಬಂದಾಗ ನಮಗೆ ಸಾರಜನಕ ಸಿಗುತ್ತೆ ಮತ್ತು ಫಾಸ್ಫರಸ್ ಸಿಗುತ್ತೆ. ಸೊ ಎರಡು ಸಿಗ್ತವೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಡೆವಲಪ್ ಆಗ್ತಾ ಆಗ್ತಾ ನಮಗೆ ಈಗ ಹೆಂಗೆ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು, ಎನ್ ಪಿ ಕೆ ಗೊಬ್ಬರಗಳು ಅಂತೀವಿ, ಅದೇ ರೀತಿ ನ್ಯಾನೋ ಎನ್ ಪಿ ಕೆ ಅಂತಲೂ ಬರುತ್ತೆ. ಸೊ ಈಗ ರೆಡಿಯಾಗಿರೋದು ನ್ಯಾನೋ ಯೂರಿಯಾ ರೆಡಿಯಾಗಿದೆ, ನ್ಯಾನೋ ಡಿ ಎ ಪಿ ಒಂದು ಎಲ್ಲ ರಿಸರ್ಚ್ ಎಲ್ಲ ಆಗಿದೆ. ಸೊ ಅಪ್ರೂವಲ್ ಸ್ಟೇಜಲ್ಲಿ ನಡೀತಾ ಇದೆ. ಮಾನ್ಯ ಕೇಂದ್ರ ರಾಸಾಯನಿಕ ಮತ್ತು ಗೊಬ್ಬರಗಳ ಸಚಿವರು ರಾಜ್ಯಸಭೆಯಲ್ಲಿ ಅದನ್ನೇ ಮೆನ್ಷನ್ ಮಾಡಿದರು. ಸೊ ಕೇವಲ ಇನ್ನು ಒಂದರಿಂದ ಎರಡು ತಿಂಗಳಲ್ಲಿ ಅಪ್ರೂವಲ್ ಸ್ಟೇಜಲ್ಲಿದೆ, ನಾವು ಅಪ್ರೂವ್ ಮಾಡಿ ನ್ಯಾನೋ ಡಿ ಎ ಪಿನ ಕೂಡ ರೈತರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ನ್ಯಾನೋ ಕಾಪರ್ ರೆಡಿ ಇದೆ, ನ್ಯಾನೋ ಜಿಂಕ್ ರೆಡಿ ಇದೆ, ಅದೇ ರೀತಿ ನ್ಯಾನೋ ತಂತ್ರಜ್ಞಾನದ ಎಲ್ಲ ಗೊಬ್ಬರಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಆವಾಗ ಒಂದು ಸಮಪ್ರಮಾಣದ ಮಿಶ್ರಣವನ್ನು ಮಾಡಿ ಸಮಪ್ರಮಾಣದ ಮಿಶ್ರಣವೇ ಮಾರುಕಟ್ಟೆಗೆ ಬಿಡುಗಡೆ ಆಗ್ಬೋದೇನೋ. ಹೌದು ಸರಿ, ಯಾಕೆ ಈ ನ್ಯಾನೋ ರಸಗೊಬ್ಬರ ಆವಿಷ್ಕಾರ ಮಾಡಿದ್ರು ಅಂತ ಹೇಳಿದ್ರೆ, ನೀವು ನೋಡ್ಬೋದು ಪ್ರತಿ ವರ್ಷ ರಸಗೊಬ್ಬರಗಳ ಬೆಲೆ ಹೆಚ್ಚಾಗ್ತಿದೆ, ಬಟ್ ಅದು ರೈತರಿಗೆ ಅಷ್ಟು ಎಫೆಕ್ಟ್ ಆಗ್ತಿಲ್ಲ. ಯಾಕಪ್ಪ ಅಂದರೆ ರೈತರ ಪರವಾಗಿ ಸರ್ಕಾರ ಸಾಕಷ್ಟು ಸಬ್ಸಿಡಿ ಕೊಡ್ತಾ ಇದೆ. ಸಾಕಷ್ಟು ಸಬ್ಸಿಡಿ ಅಂದರೆ ನಿಮಗೆ ಹೇಳಬೇಕು ಅಂದರೆ, ರೈತರು ಒಂದು ಯೂರಿಯಾ ಬೆಲೆ, ಒಂದು ಬ್ಯಾಗ್ ಯೂರಿಯಾ ಬೆಲೆ ಇವತ್ತು 1500 to 1600 ರೂಪಾಯಿ. ಅದು ಬೇರೆ ಬೇರೆ ಕಂಪ್ನಿಗಳಿಗೆ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ, 1500 to 1600. ಬಟ್ ನಮ್ಮ ರೈತರಿಗೆ ಎಷ್ಟಕ್ಕೆ ಸಿಗ್ತಾ ಇದೆ ಅಂದರೆ ಕೇವಲ 266 rupees 50 paisa ಸಿಗ್ತಾ ಇದೆ. ಅಷ್ಟು ಸಬ್ಸಿಡಿ ಹಣವನ್ನು ಸರ್ಕಾರ, ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. ಅಂದ್ರೆ ಸುಮಾರು ಒಂದು ಚೀಲಕ್ಕೆ 1200 to 1300 ರೂಪಾಯಿ ಕೇಂದ್ರ ಸರ್ಕಾರ ಭರಿಸ್ತಾ ಇದೆ ಅಂದ್ರೆ. ಸೊ ಅದರ ಹೊರೆ ಪ್ರತಿ ವರ್ಷ ಗೊಬ್ಬರ ಬಳಕೆ ಹೆಚ್ಚಾಗ್ತಿದೆ, ಮತ್ತೆ ರಸಗೊಬ್ಬರಗಳ ಬೆಲೆನೂ ಸಾಕಷ್ಟು ಹೆಚ್ಚಾಗ್ತಿದೆ. ಮತ್ತೆ ಇಲ್ಲಿ ಬೇಕಾದಷ್ಟು ಗೊಬ್ಬರವು ಕೂಡ ಭೂಮಿಗೆ ಹಾಕಿದ ಮೇಲೆ ವ್ಯರ್ಥವೂ ಆಗ್ತಾ ಇದೆ. ಹೌದು, ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಬ್ಸಿಡಿ ಅಮೌಂಟ್ ಜಾಸ್ತಿ ಇದೆ. ಇವತ್ತು ನಿಮಗೆ ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ, ಒಂದು ಡಿ ಎ ಪಿ ಯ ಪ್ರೊಡಕ್ಷನ್ ಕಾಸ್ಟ್ ಇರೋದು 5000 rupees ಆನ್ ಆನ್ ಆವರೇಜ್. ಅಂದರೆ ಒಂದು ಬ್ಯಾಗಿಗೆ 5000 ರೂಪಾಯಿ ಇದೆ. 1350 rupees ರೈತರಿಗೆ ನಾವು ಒದಗಿಸ್ತಾ ಇದ್ದೀವಿ 1350 ರೂಪಾಯಿಗೆ. ಸೊ ಈ ಉಳಿದಿದ್ದ ದುಡ್ಡನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. ಸೊ ಇದೇ ರೀತಿ ಪ್ರತಿ ವರ್ಷ ಸಬ್ಸಿಡಿನ ಹೆಚ್ಚು ಮಾಡ್ಕೊತ ಹೋದರೆ, ಅಥವಾ ಗೊಬ್ಬರಗಳ ರಾ ಮೆಟೀರಿಯಲ್ಸ್ ಏನಿದಾವೆ ಅದು ಹೆಚ್ಚಾಗ್ತಾ ಹೋದರೆ, ಸರ್ಕಾರ ಒಂದು ಪ್ರಮಾಣದ ತನಕ ಮಾತ್ರ ಸಬ್ಸಿಡಿನ ಕೊಡ್ಬೋದು. ಸೊ ಪ್ರತಿ ವರ್ಷ ಈ ಥರ ಹೆಚ್ಚಾಗ್ತಾ ಹೋದರೆ ಅವ್ರಿಗೂ ಕೂಡ ಸಬ್ಸಿಡಿ ಕೊಡೋಕ್ಕಾಗಲ್ಲ, ಮತ್ತು ರೈತರಿಗೂ ಕೂಡ ಅಷ್ಟು ಬೆಲೆಯನ್ನು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ನಾವು ಏನಾದರೂ ಒಂದು ಆಲ್ಟರ್ನೇಟಿವ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಈ ಒಂದು ನ್ಯಾನೋ ತಲೆಗೆ ಬಂದಿದ್ದು. ಇದಲ್ಲದೆ ನಾವು ನಾರ್ಮಲ್ ಗೊಬ್ಬರನ ಉಪಯೋಗ ಮಾಡಿದಂಗೆ, ನಾನು ಆಗಲೇ ಹೇಳಿದೆ ನಿಮಗೆ, ವಾತಾವರಣದಲ್ಲಿ ಆವಿ ಆಗ್ತಿದೆ, ನೀರಿನಲ್ಲಿ ಹರಿದೋಗ್ತಾ ಇದೆ, ಇವೆಲ್ಲ ಏನು ಕಾಸ್ ಮಾಡ್ತವೆ ಅಂದರೆ, ವಾತಾವರಣದಲ್ಲಿ ಹೋದಾಗ ನಮಗೆ ವಾಯುಮಾಲಿನ್ಯ ಆಗುತ್ತೆ, ನೀರಿನಲ್ಲಿ ಹೋದಾಗ ನೀರಿನ ಮಾಲಿನ್ಯ ಆಗುತ್ತೆ. ಅದಲ್ಲದೆ ಅತಿ ಕಡಿಮೆ ಬೆಲೆಗೆ ಯೂರಿಯಾ ಸಿಗೋದ್ರಿಂದ ರೈತರಿಗೆ ಯಾವ್ಯಾವಾಗ ನೆನಪಾಗುತ್ತೆ ಅವಾಗೆಲ್ಲ ಯೂರಿಯಾ ಹಾಕ್ತಾರೆ. ಅವ್ರಿಗೆ ಖುಷಿ ಒಂಥರ, ಯೂರಿಯಾ ಹಾಕಿದ್ರೆ ಗಿಡದ ಬೆಳವಣಿಗೆ, ನಾನು ಹೇಳಿದೆ ಸಾರಜನಕ ಸ್ವಲ್ಪ ಎಲ್ಲೋ ಕಾಣ್ತಾ ಇದೆ, ಸ್ವಲ್ಪ ಹೌದು, ಮತ್ತೆ ಮಳೆ ಬಂದ್ರೆ ಯೂರಿಯಾ ಹಾಕೋ ಅಂತ. ನಾವ್ ಹೆಂಗೆ ಮಳೆ ಬಂದಾಗ ಚಳಿ ಆಗ್ತಿದೆ ಅಂತ ಒಂದ್ ಜಾಕೆಟ್ ರೈನ್ ಕೋಟ್ ಹಾಕೊಂತೀವಿ, ಹಂಗೆ ಮಳೆ ಬಂದಿದೆ ಒಂದ್ ಸ್ವಲ್ಪ ಬೆಚ್ಚಗಾಗ್ಲಿ ಅಂತ ಹೇಳ್ಬಿಟ್ಟು ಯೂರಿಯಾ ಕೊಡ್ತಿದೀನಿ. ಈ ತರ ಅದು ಯೂರಿಯಾ ಕೊಟ್ಟಾಗ ಏನಾಗುತ್ತೆ, ಸಾರಜನಕದ ಮುಖ್ಯ ಕೆಲಸನೇ ಗಿಡದ ಬೆಳವಣಿಗೆ. ಸೊ ಗಿಡದ ಬೆಳವಣಿಗೆ ಆಗುತ್ತೆ, ಬಣ್ಣದ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರು ಹಾಕ್ತಾ ಇರ್ತಾರೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಆಗದಂಗೆ ನಮ್ಮ ಭೂಮಿ ಕೂಡ ಹಾಳಾಗ್ತದೆ. ಮತ್ತೆ ಯೂರಿಯಾದ ಹೆಚ್ಚು ಬಳಕೆಯಿಂದ ಗಿಡಗಳಿಗೆ ರೋಗ ರುಚಿನಗಳು ಹೆಚ್ಚಾಗ್ತವೆ. ಹೌದು ಹೌದು, ಯಾಕೆಂದ್ರೆ ನಮಗೆ ಫೈನಲಿ ಏನ್ ಬೇಕಾಗಿರೋದು ಅಂದ್ರೆ ಅದರಿಂದ ಬರುವಂತ ಕಮರ್ಷಿಯಲ್ ಈಲ್ಡ್ ಏನಿರುತ್ತೆ ಅದು ನಮಗೆ ಬೇಕಾಗಿರೋದು. ಬಟ್ ರೈತ ಏನ್ ಮಾಡ್ತಿದ್ದಾನೆ, ನಾವು ಯೂರಿಯಾ ಹಾಕ್ದಂಗೆ ಹಾಕ್ದಂಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅದು ಎಷ್ಟು ಲಕ್ಷುರಿಯಸ್ ಆಗಿ ಬೆಳೆಯುತ್ತಲ್ಲ ಗಿಡ, ಎಷ್ಟು ದಷ್ಟ ಪುಷ್ಟವಾಗಿ ಬೆಳೆಯುತ್ತಲ್ಲ, ಅಷ್ಟು ಅದು ಕೀಟ ಮತ್ತು ರೋಗಗಳಿಗೂ ಕೂಡ ಅಟ್ರಾಕ್ಟ್ ಆಗುತ್ತೆ ಅದು. ಸೊ ಈಸಿಲಿ ಅವಕ್ಕೆ ಏನಂದ್ರೆ, ಒಂದು ಮನುಷ್ಯ ದಪ್ಪವಾಗಿರ್ತಾನೆ, ಟೊಳ್ಳಾಗಿರ್ತಾನೆ ಅಂತ, ಆ ತರ ಗಿಡಗಳು ಕೂಡ ಈಸಿಲಿ ಸಾರಜನಕ ಕೂಡ ಅಟ್ಯಾಕ್ ಮಾಡ. ಅದಲ್ಲದೆ ಕೂಡ ನಮ್ಮ ಮಣ್ಣು ಕೂಡ ಹಾಳಾಗ್ತಿದೆ, ತುಂಬಾ ಕೆಮಿಕಲ್ ಹಾಕೋದ್ರಿಂದ ಮಣ್ಣಲ್ಲಿರುವಂತ ಒಂದು ಜೀವಾಣುಗಳು, ಸೂಕ್ಷ್ಮಾಣುಜೀವು. ಇವತ್ತು ನಾವು ನೋಡ್ರಿ, ಒಂದು ಹಿಂಗೆ ಒಂದು ನಮ್ಗೆ, ನಾನು ನೋಡಿಲ್ಲ, ನಮ್ಮ ಹಿರಿಯರು ಹೇಳ್ತಾರೆ, ಒಂದು ಬೊಕ್ಸೆ ತಗೊಂಡ್ರೆ ಎಷ್ಟು ಎರೆಹುಳ ಸಿಗ್ತದೆ. ನಾವು ಇವತ್ತು ನಮ್ಮ ಭೂಮಿಗಳಿಗೆ ಹೋದಾಗ ಒಂದು ಬೊಕ್ಸೆ ಅಲ್ಲ, ಒಂದು ಗೊಬ್ಬರ ಹಾಕಿದ್ನೋ ತೆಗೆದ್ರು ಒಂದು ಎರೆಹುಳನು ಸಿಗಲ್ಲ. ಸೊ ಆ ಥರ ಭೂಮಿಲಿರುವಂಥ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಾಗ್ಬೋದು, ಅಥವಾ ಭೂಮಿನ ಸ್ಟ್ರಕ್ಚರ್ ಆಗಿರ್ಬೋದು ಮತ್ತೆ ಯಾವುದೇ ಒಂದು ಪೋಷಕಾಂಶನ ಹೆಚ್ಚಿನ ಬಳಕೆ ಮಾಡೋದ್ರಿಂದ, ಸೊ ಅದು ಬೇರೆ ಪೋಷಕಾಂಶಗಳ ಲಭ್ಯತೆ ಮೇಲೆ ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ಆ ಥರ ಹೆಚ್ಚಾಗ್ತಿರೋದ್ರಿಂದ ಬೇರೆ ಪೋಷಕಾಂಶಗಳು ಸಿಗ್ತಿಲ್ಲ, ಸಾಯಿಲ್ ಸ್ಟ್ರಕ್ಚರ್ ಹಾಳಾಗ್ತಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಹೊಸದಾಗಿ ಏನು ಮಾಡಲಿಲ್ಲ ಅಂದ್ರೂ ಕೂಡ, ನಮ್ಮ ಇರೋ ಒಂದು ವಾತಾವರಣ, ಇರೋ ಒಂದು ಪರಿಸರವನ್ನು, ಅವ್ರಿಗೆ ಭೂಮಿನ ಅದೇ ರೀತಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸಾಧನೆ ನಮ್ದು ಇನ್ಯಾವುದು ಇಲ್ಲ. ಸೊ ಆದ್ರಿಂದ ಈ ಒಂದು ನ್ಯಾನೋಯೂರಿಯಾನ ಬಳಕೆ ಮಾಡೋದ್ರಿಂದ ಈ ಥರ ಯಾವುದೇ ರೀತಿ ಪರಿಸರ ಆಗ್ಬೋದು, ಮಣ್ಣಿನ ಮಾಲಿನ್ಯ ಆಗ್ಬೋದು, ಯಾವುದೇ ರೀತಿ ಇಲ್ಲ. ಸೊ ಅದಲ್ಲದೆ ನಮ್ಮ ಭಾರತದಲ್ಲಿ ಏನು ಉಪಯೋಗ ಮಾಡ್ತೀವಿ ಎನ್ ಪಿ ಕೆ ಅಂತ ಏನು ಹೇಳಿದ್ವಿ, ಫಾಸ್ಫರಸ್ ಆಗ್ಬೋದು ಪೊಟ್ಯಾಶ್ ಆಗ್ಬೋದು, ನಮ್ಮಲ್ಲಿ ರಾ ಮೆಟೀರಿಯಲ್ಸ್ ಇಲ್ಲ. ಸೊ ನಾವು ಎಲ್ಲದನ್ನು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಲ್ಲಿಂದ ರಾ ಮೆಟೀರಿಯಲ್ಸ್ ತರಿಸಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಥವಾ ರೆಡಿ ಮೆಟೀರಿಯಲ್ನ ಇಂಪೋರ್ಟ್ ಮಾಡಿಕೊಂಡು ನಾವು ಪ್ಯಾಕ್ ಮಾಡಿ ಈ ಥರ ಕೊಡಬೇಕು. ಸೊ ಬೇರೆ ದೇಶದ ಮೇಲೆ ಅವಲಂಬನೆ ಜಾಸ್ತಿ ಆಗಿದ್ದೀವಿ. ಸೊ ಏನಾಗುತ್ತೆ ನಮಗೆ ಫೊರೆಕ್ಸ್ ರಿಸರ್ವ್ ಏನಿದೆ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂಬ್ಯಾಲೆನ್ಸ್ ಏನಿದೆ, ಸೊ ಅದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ ಆಗಿದೆ. ಸೊ ನಾವು ಇದು ನಾನು ಹೇಳ್ದಂಗೆ ನ್ಯಾನೋ ಯೂರಿಯಾ ಕಂಪ್ಲೀಟ್ಲಿ ಆತ್ಮನಿರ್ಭರ್ ಅಂದರೆ ನಮ್ಮ ವಿಜ್ಞಾನಿ ನಮ್ಮ ದೇಶದ ಒಬ್ಬ ಸಾಮಾನ್ಯ ರೈತರ ಮಗ ಕಂಡುಹಿಡಿದಿರೋದು. ಅದಲ್ಲದೆ ಇದು ಭಾರತದಲ್ಲೇ ಪ್ರೊಡ್ಯೂಸ್ ಆಗ್ತಿದೆ. ಸೊ ಇದಕ್ಕೆ ಏನು ಪ್ರತಿ ಒಂದು ಪೈಸಾ ರೈತರು ಕೊಡೋದಾಗಲಿ ಅಥವಾ ನಾವು ಇದಾಗಲಿ ಪ್ರತಿಯೊಂದು ನಮ್ಮಲ್ಲೇ ಉಳಿತಾ ಇದೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಸಹಕಾರ ಸಚಿವರು ಹಾಗೂ ಗೃಹ ಮಂತ್ರಿಗಳು ಒಂದು ಮಾತು ಹೇಳಿದರು, ನಾವು ಯಾವುದೇ ಒಂದು ಕಂಪ್ನಿಯ ಒಂದು ವಸ್ತುಗಳನ್ನ ತಗೊಂಡ್ರೆ ಅದರ ಒಂದು ಪ್ರತಿ ಪೈಸಾ ಕೂಡ ಅದರ ಮಾಲೀಕ ಏನಿರ್ತಾನೆ ಆ ಒಂದು ಮಾಲೀಕನಿಗೆ ಹೋಗುತ್ತೆ. ಬಟ್ ಇದೇನಿದೆ ನ್ಯಾನೋ ಯೂರಿಯಾ, ಇದು ಒಂದು ಇಫ್ಕೋ ಸಂಸ್ಥೆ, ರೈತರ ಸಹಕಾರಿ ಸಂಸ್ಥೆ, ಈ ಒಂದು ಸರ್ಕಾರದ ಸ್ವಾಯತ್ತ ಸಂಸ್ಥೆ. ಹೌದು, ಅದರಲ್ಲೂ ಸಹಕಾರಿ ಸಂಸ್ಥೆ. ಸಹಕಾರಿ ಸಂಸ್ಥೆ ಅಂದ್ರೆ ರೈತರ ಸಂಸ್ಥೆ. ಇದರಿಂದ ನೀವು ಉಪಯೋಗ ಮಾಡೋದ್ರಿಂದ ಕೇವಲ ಸರ್ಕಾರಕ್ಕೆ ಸಬ್ಸಿಡಿ ಹಣ ಉಳಿಸ್ತಾ ಇಲ್ಲ, ನೀವು ಇದರಿಂದ ಏನು ಒಂದು ಇಫ್ಕೋ ಸಂಸ್ಥೆಯ ಬೆಳವಣಿಗೆ ಆಗ್ಬೋದು, ಇಫ್ಕೋ ಸಂಸ್ಥೆಯ ಬೆಳವಣಿಗೆ ಆದ್ರೂ ಅದು ನಿಮ್ಮ ಬೆಳವಣಿಗೆ. ಇದರಿಂದ ಒಂದು ರೂಪಾಯಿ ಇಫ್ಕೋ ಸಂಸ್ಥೆ ದುಡಿದ್ರು ಕೂಡ ಅದು ಮತ್ತೆ ನಿಮ್ಗೆ ಬಂದು ನಿಲ್ಲುತ್ತೆ. ಹೌದು, ಮತ್ತೆ ಇದು ತಂತ್ರಜ್ಞಾನ ಇನ್ನು ನಮ್ಮ ಭಾರತದ್ದೇ ಆಗಿರೋದ್ರಿಂದ. ಹೌದು, ಏನು ವ್ಯಾಕ್ಸಿನ್ ಗೆ ಬೇರೆ ದೇಶಗಳು ಈ ಕೊರೋನಾ ವ್ಯಾಕ್ಸಿನ್ ಗೆ ನಮ್ಮ ದೇಶಕ್ಕೆ ಕೊಡಿ ಅಂತ ಹೇಗೆ ಮುಗಿಬಿದ್ವ, ಈ ಒಂದು ನ್ಯಾನೋ ತಂತ್ರಜ್ಞಾನದ ನ್ಯಾನೋ ಯೂರಿಯಾವು ಕೂಡ ಇಡೀ ವಿಶ್ವದಾದಂತ್ಯ ಒಂದು ಮಾರುಕಟ್ಟೆಗೆ ಬಿಡುಗಡೆ ಆದ್ರೆ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಿನ ಹಣವು ಕೂಡ. ಇಡೀ ಪ್ರಪಂಚದಲ್ಲೇ ನ್ಯಾನೋ ಯೂರಿಯಾ ಮೊದಲನೇದಾಗಿ ಮಾರ್ಕೆಟ್ಗೆ ಅಥವಾ ರೈತರಿಗೆ ಪರಿಚಯಿಸಿರು ಭಾರತ. ಕೋವಿಡ್ ಟೈಮಲ್ಲಿ ಒಂದು ಯೂರಿಯಾದ ಅಭಾವ ಸಾಕಷ್ಟು ಇದ್ದಾಗ ಶ್ರೀಲಂಕಾ ಕೂಡ ನಾವು ಸಾಕಷ್ಟು ನ್ಯಾನೋ ಯೂರಿಯಾವನ್ನ ನಮ್ಮ ಭಾರತದಿಂದ ಒಂದು ಫ್ರೆಂಡ್ಶಿಪ್ ಅಂಗವಾಗಿ ಶ್ರೀಲಂಕಾಗೂ ಕಳಿಸ್ಕೊಟ್ವಿ. ಅದಲ್ಲದೆ ಸಾಕಷ್ಟು ಆಫ್ರಿಕನ್ ನೇಷನ್ಸ್ಗಳ ಜೊತೆನೂ MOU ಮಾಡಿಕೊಂಡು ಅಲ್ಲಿಗೂ ಕೂಡ ನಾವು ನ್ಯಾನೋ ಯೂರಿಯಾನ ಸಪ್ಲೈ ಮಾಡ್ತೀವಿ ಅಂತ. ಸೊ ಮುಂದಿನ ದಿನಗಳಲ್ಲಿ ನ್ಯಾನೋ ಯೂರಿಯಾ ಒಂದು ಇಂಡಿಯಾದ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಹೌದೌದು, ಖಂಡಿತ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿನಿಮಯ ಒಂದು ಏನಿದೆ ಅದು ನಮ್ಮ ಭಾರತ ದೇಶಕ್ಕೆ ಹೆಚ್ಚು ಒಳಹರಿವು ಜಾಸ್ತಿ ಆಗುತ್ತೆ. ಹೌದು, ಈ ನ್ಯಾನೋ ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು, ಅಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಏನನ್ನಿಸ್ತಾ ಇದೆ ಅಂದರೆ, ಯಾವುದೇ ಒಂದು ಆಹಾರವನ್ನು ಮನುಷ್ಯನಿಗಾಗ್ಬೋದು ಗಿಡಗಳಿಗಾಗ್ಬೋದು ಮನುಷ್ಯ ನಿತ್ರಾಣನಾದಾಗ ನಮಗೆ ಏನೋ ಒಂದು ಗ್ಲೂಕೋಸ್ ಥರ ತಾತ್ಕಾಲಿಕವಾಗಿ ಆಹಾರವನ್ನು ನಾವು ನೇರವಾಗಿ ನಮ್ಮ ರಕ್ತನಾಳದ ಮೂಲಕ ತಗೊಳ್ಳೋದು ಈ ಥರಕ್ಕೆ ಇರುತ್ತೆ. ಆದರೆ ನಾವು ಹೊಟ್ಟೆಗೆ ತಿಂದ್ರೇ ತೃಪ್ತಿ, ಮತ್ತು ಅಲ್ಲಿಂದನೇ ಅದು ಮೂಲಭೂತವಾಗಿ ಆಹಾರವನ್ನು ಕೊಡಬೇಕಾಗಿರೋದು ನಮ್ಮ ಬಾಯಿ ಮೂಲಕ ಹೊಟ್ಟೆಗೆ ಹೋಗಿ ಜೀರ್ಣ ಆಗಿ ಅಲ್ಲಿ ನಂತರ ಅದು ಶಕ್ತಿಯಾಗಿ ಮಾರ್ಪಡಬೇಕು. ಈ ರೀತಿಯಾಗಿ ಅದು ಬೇರುಗಳಿಗೆ ಕೊಟ್ಟರೆ ಮಾತ್ರ ತಾನೇ ಅದು ಹೆಚ್ಚು ಪರಿಣಾಮಕಾರಿಯಾಗೋದು ಮತ್ತು ಗಿಡಗಳು ಸದೃಢವಾಗೋದು ಅನ್ಸಲ್ವಾ? ನಾವು ಇವತ್ತು ಈ ತಂತ್ರಜ್ಞಾನವನ್ನು ಕಂಡಿದ್ದೀವಿ 1960-70 ಈ ಟೈಮಲ್ಲಿ ಏನು ಗ್ರೀನ್ ರೆವಲ್ಯೂಷನ್ ಆಯಿತು. ಸೊ ಆ ಟೈಮಲ್ಲಿ ನಾವು ಭೂಮಿಗಾಕಿ ಭೂಮಿಯಿಂದ ಒಂದು ಬೇರೆ ಎಳ್ಕೊಂಡು ಬೇರಿಂದ ಎಲ್ಲ ಪಾರ್ಟ್ಸ್ಗೂ ತಲುಪಿಸೋವಂಥದ್ದು ವಿಜ್ಞಾನಗಳು ಅವಾಗಿನ ಮಟ್ಟಿಗೆ ಅದು ಒಂದು ಹೊಸ ತಂತ್ರಜ್ಞಾನ ಆಗಿತ್ತು. ಈಗ ಸ್ವಲ್ಪ ಅಡ್ವಾನ್ಸ್ ಆಗಿದ್ದೀವಿ. ಸೊ ಇದು ಸ್ಪ್ರೇ ಮಾಡೋದ್ರ ಮುಖಾಂತರನೂ ಸೇಮು, ಈಗೇನು ಬೇರಿಂದ ಎಲ್ಲ ಕಡೆ ಹೋಗ್ತಾ ಇತ್ತು, ಈಗ ಮೇಲಿಂದ ಎಲೆಯಿಂದ ಎಲ್ಲ ಕಡೆ ಹೋಗ್ತಾ ಇದೆ. ಅದರಲ್ಲಿ ತಾತ್ಕಾಲಿಕವಾದಂತಹ ಪೂರಕವಾಗಿ ಕೊಡ್ತಕ್ಕಂತಹ ವ್ಯವಸ್ಥೆ ಅಂತ ಅನ್ಸಲ್ವಾ? ಇಲ್ಲ, ಹಾಗೇನಿಲ್ಲ ಸರ್. ಒಟ್ಟು ನಮಗೇನು ಬೆಳೆಗಳಿಗೆ ಸಾರ್ವಜನಿಕ ಕೊಡಬೇಕು. ಮತ್ತೆ ನೀವು ಹೇಳಿದಾಗೆ ಇನ್ನೊಂದು ಏನಂದ್ರೆ, ನಾವು ಇದನ್ನ 100% ರಿಪ್ಲೇಸ್ ಮಾಡ್ತಾ ಇಲ್ಲ. ನಾನು ನಿಮಗೆ ಹೇಳಿದೆ ತಳಗೊಬ್ಬರವಾಗಿ ಏನಿದೆ ನೀವು ಯೂರಿಯಾನ ಕೊಡಿ, ತಳಗೊಬ್ಬರವಾಗಿ 50% ಯೂರಿಯಾ ಏನಿದೆ ಅದನ್ನ ಕೊಡಿ, ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಹೌದು, ಬಿತ್ತನೆ ಚಿಗುರು ಹೊಡೆದು ಎಲೆ ಹೊಡೆದ ನಂತರ 15 days ಇದನ್ನು ಕೊಡಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಭೂಮಿಲೂ ಕೊಡ್ತಾ ಇದ್ದೀವಿ, ಪ್ಲಸ್ ಮೇಲಿಂದನೂ ಕೊಡ್ತಾ ಇದ್ದೀವಿ. ಓನ್ಲಿ 50% ಸರ್, ನಾವು ಒಂದು ಅಂದಾಜ್ ಪ್ರಕಾರ ಲಾಸ್ಟ್ ಇಯರ್ ನಾವು ಒಂದು ಈ ಗೊಬ್ಬರಗಳಿಗೆ ಕೊಟ್ಟಿರುವಂತಹ ಸಬ್ಸಿಡಿ ಸುಮಾರು 1.5 lakh crore ಕೇಂದ್ರ ಸರ್ಕಾರದಿಂದ ಬಂದು, ಇದರಲ್ಲಿ ನಾವು 50% ರಿಪ್ಲೇಸ್ ಮಾಡಿದ್ರು ಒಂದು 75,000 crore ಯಾವುದೋ ಒಂದು ಮಿನಿಸ್ಟ್ರಿಗೆ ಅಥವಾ ಒಂದು ಏನೋ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅದು ಎಷ್ಟು ಕೆಲಸಗಳಾಗಿ ಉಪಯೋಗಿಸ್ಬೋದು. ಹೌದು, ಇದಲ್ಲದೆ ಕೂಡ ರೈತರಿಗೂ ಸಾಕಷ್ಟು ಉಪಯೋಗ ಇದೆ. ಏನಪ್ಪ ಅಂತ ಹೇಳಿದ್ರೆ, ಸೊ ನ್ಯಾನೋ ಯೂರಿಯಾನ ಉಪಯೋಗ ಮಾಡೋದ್ರಿಂದ ನಾರ್ಮಲ್ ಯೂರಿಯಾ ಏನು ಉಪಯೋಗ ಮಾಡ್ತಿದ್ರೆ ಅದಕ್ಕಿಂತ ಕಾರ್ಯಕ್ಷಮತೆ ಹೆಚ್ಚಿದೆ ನ್ಯಾನೋ ಯೂರಿಯಾ ಉಪಯೋಗ ಮಾಡಿ. ಅದಲ್ಲದೆ ಗಿಡಗಳು ಇಳುವರಿ ಏನು ಬರ್ತಿದೆಯಲ್ಲ, ಕಟಾವು ಮಾಡ್ತಾ ಇದೀವಲ್ಲ, ಒಂದು ನಾವೀಗೇನೋ ಒಂದು ಭತ್ತ ಬೆಳೆದ್ವಿ ಅಥವಾ ಒಂದು ಜೋಳ ಬೆಳೆದ್ವಿ, ಸೊ ಆ ಜೋಳದಲ್ಲಿ ಒಂದು ಕಂಟೆಂಟ್ ಅನಲೈಸ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಏನೇನು ಒಂದು ವಿಟಮಿನ್ಸ್ ಪ್ರೋಟೀನ್ಸ್ ನ್ಯೂಕ್ಲಿಯರ್. ಸೊ ಈ ಥರ ಅನಲೈಸ್ ಮಾಡಿದಾಗ ನ್ಯಾನೋ ಯೂರಿಯಾನ ಏನು ಉಪಯೋಗ ಮಾಡಿದ್ವಿ, ಸೊ ಆ ಬೆಳೆಗಳಲ್ಲಿ ಕಂಟೆಂಟ್ ಅಂದರೆ ಏನು ಪೋಷಕಾಂಶಗಳಿರ್ತವೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ ನಮಗೆ. ಅಲ್ಲ, ಈಗ ನ್ಯಾನೋ ಯೂರಿಯಾವನ್ನು ಬಿಡುಗಡೆ ಮಾಡಾಗಿದೆ ಮತ್ತು ಈಗ ರೈತರು ಬಳಸ್ತಾ ಇದ್ದಾರೆ. ಹೌದು, ಈ ರೀತಿಯ ಬೆಳೆದಂತಹ ರೈತರ ಪ್ರತಿಕ್ರಿಯೆಗಳು ಹೇಗಿದೆ? ತುಂಬಾ ಚೆನ್ನಾಗಿದೆ ಪ್ರತಿಕ್ರಿಯೆ ಸರ್. ಕೆಲವು ಭಾಗದಲ್ಲಿ ರೈತರುಗಳು ತುಂಬಾ ಚೆನ್ನಾಗಿ ನನಗೆ ಇದೇ ಬೇಕು ಅಂತ ತಗೊಂಡೋಗೋರು ಇದ್ದಾರೆ, ಮತ್ತೆ ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಕೆಲವರು ಇಲ್ಲ ನನಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿರೋ ರೈತರು ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಸಾರಜನಕ ಒಂದೇ ಗಿಡದ ರಿಕ್ವೈರ್ಮೆಂಟ್ ಅಲ್ಲ ಸರ್, ಸಾರಜನಕ ಜೊತೆ ಹಲವು ಪೋಷಕಾಂಶಗಳಿದ್ದಾವೆ. ಯಾವುದೋ ಒಂದು ಪೋಷಕಾಂಶಗಳ ಕೊರತೆ ಇದ್ರೂ ಕೂಡ ನೀವು ಇದು ನೋಡಿದಾಗ ಆ ಪೋಷಕಾಂಶಗಳ ಕೊರತೆ ನಿಮಗೆ ಗಿಡದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಮತ್ತೆ ವೇರಿಯಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ತವೆ. ಸೊ ನಾವು ರೈತರಾಗಿ ಸಾಮಾನ್ಯ ಜನವಾಗಿ ಯೋಚನೆ ಮಾಡಿದಾಗ ನಮ್ಗೆ ಏನೇ ಒಂದು ಉಪಯೋಗ ಮಾಡಿದಾಗ ಕಂಪ್ಲೀಟ್ಲಿ ಏನೋ ಚೇಂಜ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ, ಎರಡು ಸತಿ ಸ್ಪ್ರೇ ಮಾಡಕ್ಕೆ ಹೇಳಿರ್ತೀವಿ ನಾನು ಹೇಳ್ದಂಗೆ, ಒಂದು ಸತಿ ಸ್ಪ್ರೇ ಮಾಡಿ ಸುಮ್ಮನೆ ಆಗಿರ್ತ. ಸೊ ಆ ರೀತಿ ಎರಡು ತರದ ಒಪಿನಿಯನ್ ಬರ್ತಾ ಇದೆ. ನಾನು ಕಂಪ್ಲೀಟ್ಲಿ ಈಗ ಏನು ಪೂರ್ತಿ 100% ಪಾಸಿಟಿವ್ ಅಂತಲೇ ಹೇಳೋಕ್ಕಾಗಲ್ಲ, ಎರಡು ಥರದ ಪ್ರತಿಕ್ರಿಯೆ ಬರ್ತಾ ಇದೆ. ಬಟ್ಟು ಟೈಮ್ ಬೀಯಿಂಗ್ ಸರ್, ನಾವು ಒಂದೇ ಸತಿ ಇಷ್ಟು ದಿವಸ ಬಳಕೆ ಮಾಡಿದ ಪದ್ಧತಿನ 40-50 ವರ್ಷ ಬಳಕೆ ಮಾಡಿದಂಥ ಪದ್ಧತಿನ ನಾನು ಒಂದೇ ಸತಿ ಬದಲಾವಣೆ ಆಗಿ ಅಂದರೆ ರೈತರಿಗೂ ಕಷ್ಟ ಆಗುತ್ತೆ. ಸೊ ಈಗ ಒಂದು 2 ವರ್ಷ ಆಗಿದೆ, ಈಗ ಅಟ್ಲೀಸ್ಟ್ 50-60% ಫಾರ್ಮರ್ಸ್ ಆರ್ ವೆರಿ ಹ್ಯಾಪಿ, ಅಂದರೆ ತುಂಬ ಖುಷಿ ಇದೆ. ಇನ್ನು ಒಂದು 50-60% ಜನ ತುಂಬ ಖುಷಿಯಾಗಿದ್ದಾರೆ. ಇನ್ನು 40% ಜನ ಉಪಯೋಗ ಮಾಡಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಉಪಯೋಗ ಮಾಡಿದೀನಿ ನನಗೆ ಇನ್ನ ಇದು ಅಂತ ಹೇಳ್ತಾ ಇದ್ರೆ, ಬಟ್ ಆ 40% ಜನನು ಕಾಲಕ್ರಮೇಣ ಬದಲಾಗ್ತಾರೆ. ನಾವು ಕೂಡ ಈಗ ರೈತರದಾಗ್ಬೋದು ಅಥವಾ ಮಾರ್ಕೆಟ್ ಆಗ್ಬೋದು ಫೀಡ್ಬ್ಯಾಕ್ ಹೇಳಿ ಸಾಕಷ್ಟು ವರ್ಕ್ ಮಾಡಿ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಮತ್ತೆ ನ್ಯಾನೋ ಯೂರಿಯಾ ಉಪಯೋಗ ಮಾಡೋದ್ರಿಂದ ನಿಮಗೂ ಕೂಡ ಖರ್ಚು ಕಡಿಮೆ ಆಗುತ್ತೆ. ಸ್ಪ್ರೇಯಿಂಗ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಬೇರೆ ಒಂದು ಕೆಮಿಕಲ್ ಜೊತೆ ಮಿಶ್ರಣ ಮಾಡ್ಕೊಂಡು ಹೊಡೆಯೋದ್ರಿಂದ ಅಲ್ಲೂ ಉಳಿಯುತ್ತೆ. ಅದಲ್ಲದೆ ನೀವು ದೇಶದ ಜವಾಬ್ದಾರಿಯನ್ನು ಕೂಡ ದೇಶಕ್ಕೆ